ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನೊಂದಿಗೆ ಸಂಭಾಷಿಸ್ತಾ ಇರೋದನ್ನ ಕಳೆದ ಶನಿವಾರ ನೋಡಿದ್ದೇವೆ. ಆ ಮಾತಿನ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಒಳ್ಳೆಯದು, ಯಾರೋ ಒಬ್ಬ ಕುಕ್ ಸಾಹೇಬ್ ಅಂತ ಬಂದಿದ್ದಾನಂತಲ್ಲ, ನಿಜವೇ, ಆತ ಉಪನ್ಯಾಸ ಕೊಡ್ತಾ ಇದ್ದಾನೇನೋ. ಒಮ್ಮೆ ಕೇಶವ ನನ್ನನ್ನು ಜಹಜಿನಲ್ಲಿ ಕರೆದುಕೊಂಡು ಹೋಗಿದ್ದ, ಅದರಲ್ಲಿ ಆತನೂ ಇದ್ದ. ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾರೆ, ಹೌದು ನಾನು ಹಾಗೆ ಕೇಳಿದ್ದೇನೆ, ಆದರೆ ನಾನು ಮಾತ್ರ ಹೋಗಿ ಅವನ ಉಪನ್ಯಾಸ ಕೇಳಲಿಲ್ಲ, ಆತನ ವಿಷಯವಾಗಿ ಹೆಚ್ಚೇನು ಗೊತ್ತಿಲ್ಲ. ಈ ಒಂದು ಸಂಭಾಷಣೆ ಲೋಕಾಭಿರಾಮವಾದದ್ದು, ಆದರೆ ಶ್ರೀರಾಮಕೃಷ್ಣರಿಗೆ ಆ ವ್ಯಕ್ತಿಯ ಕುರಿತಾಗಿ ಹೆಚ್ಚು ತಿಳಿದುಕೊಳ್ಳುವಂತಹ ಒಂದು ಉತ್ಸಾಹವಿತ್ತು ಅಂತ ಅನ್ನೋದು ಕಂಡು ಬರ್ತದೆ. ಬಳಿಕ ಶ್ರೀರಾಮಕೃಷ್ಣರು ಇನ್ನೊಂದು ವಿಷಯವನ್ನ ಮಾತನಾಡ್ತಾರೆ. ಪ್ರತಾಪನ ಸೋದರ ಇಲ್ಲಿಗೆ ಬಂದಿದ್ದ, ಕೆಲವು ದಿನ ಇದ್ದ, ಕೆಲಸವೂ ಇಲ್ಲ ಕಾರ್ಯವೂ ಇಲ್ಲ, ಇಲ್ಲಿ ಸುಮ್ಮನೆ ಇದ್ದು ಬಿಡ್ತೇನೆ ಅಂತ ಹೇಳಿದ. ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಅಟ್ಟಿ ಬಿಟ್ಟಿರುವುದಾಗಿ ತಿಳಿದು ಬಂತು. ಅನೇಕ ಮಕ್ಕಳು ಮರಿ ತರಾಟೆಗೆ ತೆಗೆದುಕೊಂಡೆ. ಹಾಗೆ ನೋಡಿದನ್ನ ಮಕ್ಕಳು ಮರಿ ಆಗಿಬಿಟ್ಟಿವೆ. ನೆರೆಹೊರೆಯ ಜನರು ಬಂದು ಅವರನ್ನು ಪೋಷಿಸಿ ಬೆಳೆಸಿ ಮನುಷ್ಯರನ್ನಾಗಿ ಮಾಡ್ತಾರಿಯೇ, ಹೆಂಡತಿ ಮಕ್ಕಳನ್ನ ಮಾವನ ಮನೆಗೆ ಅಟ್ಟಿ ಬಿಟ್ಟಿದ್ದೇನಲ್ಲ, ಅವ್ರನ್ನ ಬೇರೊಬ್ಬರು ಸಾಕಿ ಸಲಹತಾ ಇದ್ದಾರಲ್ಲ ಅಂತನ್ನುವ ನಾಚಿಕೆ ಕೂಡ ಆತನಿಗಿರಲಿಲ್ಲ. ಆತನ್ನ ಚೆನ್ನಾಗಿ ಬೈದು ಹೇಳಿದೆ, ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಸೇರ್ಕೋ ಅಂತ. ಆಗ ಮಾತ್ರ ಇಲ್ಲಿಂದ ಹೊರಡೋದಕ್ಕೆ ಆತ ಮನಸ್ಸು ಮಾಡಿದ. ಈ ಮಾತನ್ನ ಇದ್ದಕ್ಕಿದ್ದಂತೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಮಾಸ್ಟರ್ ಮಾಷೆಯ ಪರಿಚಯವಾಗಿ ಬಹಳ ಕಾಲವೇನೂ ಆಗಿರಲಿಲ್ಲ. ಅಂತಹ ಆತ್ಮೀಯವಾದ ಮಾತು ಅಂತಂದ್ರೆ ಏನೋ ವೈಯಕ್ತಿಕವಾಗಿ ಕೆಲವು ಉಷ್ಣೆಗಳನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭ ಬರಬೇಕಾದ್ರೆ ಆತ್ಮೀಯತೆ ಪರಿಚಯ ನಿಕಟವಾಗಬೇಕು. ಆದರೆ ಸ್ವಲ್ಪ ಪರಿಚಯದಲ್ಲೇ ಅತ್ಯಂತ ಆತ್ಮೀಯವಾಗಿ ಅವನನ್ನು ಪರಿಗ್ರಹ ಮಾಡಿ ಈ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ. ಯಾವ ವಿಷಯ ಇದು? ಪ್ರತಾಪ ಅಂತ ಅವನೋ ಒಬ್ಬ ಮನುಷ್ಯ. ಅದು ಈ ಮಾಸ್ಟರ್ ಮಹಾಶಯನಿಗೆ ಎಷ್ಟು ಮಟ್ಟಿಗೆ ಗೊತ್ತಿತ್ತೋ ಇಲ್ವೋ ಆ ವಿಚಾರ ಬೇರೆ. ಆದರೆ ಆ ಪ್ರತಾಪನ ಸೋದರ ಅಂತ ಇನ್ನೊಬ್ಬ, ಆತ ಇಲ್ಲಿಗೆ ಬಂದಿದ್ದಂತೆ. ಇಲ್ಲಿಗೆ ಅಂತಂದ್ರೆ ಶ್ರೀರಾಮಕೃಷ್ಣರ ಬಳಿಗೆ. ಯಾತಕ್ಕೋಸ್ಕರ ಬಂದಿದ್ದಾನೆ? ಸುಮ್ಮನೆ ಇದ್ದು ಬಿಡೋದಕ್ಕೆ. ಕಾಲಕಾಲಕ್ಕೆ ದೇವಿಗೆ ನೈವೇದ್ಯ ಮಾಡಿದಂತಹ ಪ್ರಸಾದ ಸಿಕ್ಕತ್ತೆ, ಊಟ ಮಾಡಿಕೊಂಡು ಅಲ್ಲೇ ಓಡಾಡಿಕೊಂಡು ಇದ್ದು ಬಿಡೋದು ಅಂತ ಬಂದಿದ್ದಾನೆ. ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾನೆ, ತವರು ಮನೆಗೆ ಅಟ್ಟು ಬಿಟ್ಟಿದ್ದಾನೆ. ಇದನ್ನ ಗಮನಿಸಿದಂತಹ ಶ್ರೀರಾಮಕೃಷ್ಣರು, ದೇವರೇ ಸತ್ಯ ಜಗತ್ತು ಮಿಥ್ಯ ಅಂತನ್ನುವ ವಿಷಯದಲ್ಲಿ ನೆಲನಿಂತ ಭಾವನೆ ಅವರದ್ದು. ಅಂಥವರು ಅವನಿಗೆ ಹೇಳಬಹುದಾಗಿತ್ತು, ಆ ಪ್ರತಾಪನ ಸೋದರನಿಗೆ ಹೇಳಬಹುದಾಗಿತ್ತು, ನಿಜ ಈ ಸಂಸಾರ ಮಾಯೆ, ನೀನು ಬಿಟ್ಟದ್ದು ಒಳ್ಳೆಯದೇ ಆಯಿತು, ಬಾ ಇಲ್ಲಿ ಜಗನ್ಮಾತೆಯ ಪ್ರಸಾದ ತಿಂದುಕೊಂಡು ಭಜನೆ ಮಾಡಿಕೊಂಡು ಜಪಧ್ಯಾನ ಮಾಡಿಕೊಂಡಿರು, ನಿನಗೂ ಒಂದು ಉಪದೇಶ ಕೊಟ್ಟುಬಿಡ್ತೇನೆ ಇತ್ಯಾದಿ ಹೇಳಬಹುದಾಗಿತ್ತು. ಇಲ್ಲಿ ನಾವು ಬಹಳಷ್ಟು ಅರ್ಥ ಮಾಡಿಕೊಳ್ಳೋದಕ್ಕಿದೆ. ಆಧ್ಯಾತ್ಮಿಕದ ಹೆಸರಿನಲ್ಲಿ ಲೌಕಿಕ ಜೀವನವನ್ನ ನಾವು ಬಹಳಷ್ಟು ಕಡೆಗಣಿಸಿದ್ದೇವೆ. ಅದರಲ್ಲಿ ಆಸಕ್ತರಾಗಬಾರದು ಅನ್ನುವ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ. ಸಂಸಾರ ನನ್ನದು ಅಂತ ಅದಕ್ಕೆ ಅಂಟಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅನ್ನುವ ಮಾತಿನಲ್ಲಿ ಬೇರೆ ವಿಚಾರವೇ ಇಲ್ಲ. ಅದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಮದುವೆ ಮಾಡಿಕೊಂಡ ಮೇಲೆ ಆ ಸಂಸಾರದೊಂದಿಗೆಯೇ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು. ಸಂಸಾರವನ್ನು ನಡೆಸುವಲ್ಲಿ ಶತ ಪ್ರಯತ್ನ ಮಾಡಲೇಬೇಕು ಅಂತನ್ನೋದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ? ನೆರೆಹೊರೆಯವರು ಬಂದು ಅವನ ಮಕ್ಕಳನ್ನು ಪೋಷಿಸಿ ಬೆಳೆಸಬೇಕೆ? ಹೆಂಡತಿ ಮಕ್ಕಳನ್ನು ಮಾವನ ಮನೆಗೆ ಅಟ್ಟುಬಿಟ್ಟಿದ್ದೇನಲ್ಲ, ಅವ್ರನ್ನ ಬೇರೊಬ್ಬರು ಸಾಕಿ ಸಲಹತಾ ಇದ್ದಾರಲ್ಲ ಅಂತನ್ನುವ ನಾಚಿಕೆ ಕೂಡ ಅವನಿಗಿಲ್ವಲ್ಲ. ಆತ್ಮಾಭಿಮಾನ, ನನ್ನ ಸಂಸಾರವನ್ನು ನಾನೇ ನೋಡಿಕೊಳ್ಬೇಕು, ಪರರಿಗೆ ಹೊರೆಯನ್ನಾಗಿ ಮಾಡಬಾರದು ಅಂತನ್ನುವ ಒಂದು ಅದ್ಭುತವಾದ ಪಾಠವನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅಷ್ಟೇ ಅಲ್ಲ, ನಾನು ಆತನನ್ನು ಚೆನ್ನಾಗಿ ಬೈದೆ, ಬೈದು ಹೇಳಿದೆ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಸೇರ್ಕೋ ಅಂತ. ಆಗಲೇ ಅವನು ಅಲ್ಲಿಂದ ಹೊರಡೋದಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಲೇಬೇಕು ನೀನು. ಉದ್ಯೋಗಂ ಪುರುಷ ಲಕ್ಷಣಂ, ಅದು ಪೌರುಷಕ್ಕೆ ಸಾಕ್ಷಿ. ಒಬ್ಬ ಗಂಡು ನಿಜವಾಗಿ ಗಂಡಾಗಿದ್ದಾನೆ ಅಂತನ್ನೋದಕ್ಕೆ ಪುರಾವೆ ಕೇವಲ ಅವನ ಶರೀರದಲ್ಲಿ ಇರತಕ್ಕಂತಹ ಲಕ್ಷಣ ಅಲ್ಲ, ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲುವುದಕ್ಕೆ ಸಮರ್ಥನಾಗಬೇಕು. ಇದಕ್ಕೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಲೇಬೇಕು. ಮಾಡಿ ಅವನ ಪ್ರಥಮವಾದ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಂಸಾರವನ್ನು ಸಾಕೋದು. ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಯಾವ ಒಂದು ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಸಂಸಾರವನ್ನು ಕಟ್ಕೊಂಡಿದ್ದಾನೋ, ಕಟ್ಕೊಂಡ ಮೇಲೆ ಯಾವುದೋ ಒಂದು ದೌರ್ಬಲ್ಯದಿಂದಲೋ ಸಾಕೋದಕ್ಕೆ ಸಾಧ್ಯವಿಲ್ಲ ಅಂತಿರುವ ಕಾರಣದಿಂದಲೋ ಅವ್ರನ್ನ ದೂರ ಮಾಡೋದೇ ಆಗಲಿ, ಅವ್ರನ್ನ ಬಿಟ್ಟು ಹೋಗತಕ್ಕಂತೆ ಅದೇ ಆಗಲಿ ನ್ಯಾಯವಲ್ಲ. ಕೇವಲ ಸಾಕುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣದಿಂದ ದೂರ ಹೋಗ್ತಕ್ಕಂಥದ್ದಲ್ಲ, ಅಥವಾ ಆರಾಮವಾಗಿರ್ತೇನೆ ಅಂತ ಹೇಳ್ತಕ್ಕಂಥ ಕಾರಣದಿಂದ ದೂರ ಹೋಗೋದಲ್ಲ. ಒಂದು ವೇಳೆ ಅವನು ಭಗವಂತನ ಸಾಕ್ಷಾತ್ಕಾರಕ್ಕಾಗಿಯೇ ಸಂಸಾರವನ್ನು ಪರಿತ್ಯಾಗ ಮಾಡಿ ಹೋಗಿ ಆ ಸಾಕ್ಷಾತ್ಕಾರಕ್ಕಾಗಿಯೇ ದೃಢ ಸಂಕಲ್ಪದಿಂದ ಯೋಗ ನಿರತನಾಗಿ ಕುಳಿತುಕೊಂಡ ಪಕ್ಷದಲ್ಲಿ ಆಗ ಅಭ್ಯಂತರವಿಲ್ಲ, ಆಗ ಈ ಸಂಸಾರದ ಕರ್ತವ್ಯ ಅನ್ನೋದು ಅಡ್ಡ ಬರೋದಿಲ್ಲ. ಶ್ರೀರಾಮಕೃಷ್ಣ ಅದನ್ನು ಮುಂದೆ ಪರಿಪರಿಯಾಗಿ ಹೇಳುವಂತಹ ಸಂದರ್ಭಗಳು ಬರುತ್ತವೆ, ಅದನ್ನೆಲ್ಲ ನಾವು ನೋಡ್ಲಿಕ್ಕಿದ್ದೇವೆ. ಸಾಂದರ್ಭಿಕವಾಗಿ ಅದನ್ನ ಹೇಳಿದೆ ಈಗ ಅಷ್ಟೇ. ಭಗವಂತನಿಗಾಗಿಯೇ ತ್ಯಾಗ ಮಾಡಬೇಕು, ಭಗವಂತನ ಕಾರ್ಯಕ್ಕಾಗಿ, ಮತ್ತು ಅದರಲ್ಲಿ ಸ್ವಾರ್ಥ ಕಿಂಚಿತ್ತೂ ಇರಬಾರದು ಅಂತನ್ನೋದು ದೃಢವಾದ ಮೇಲೆ ಆ ರೀತಿಯಲ್ಲಿ ಸಂಸಾರವನ್ನು ತ್ಯಾಗ ಮಾಡಿದವರು ಯಾವೊಂದು ಶಾಪಕ್ಕೂ ಅಭಿಶಾಪಕ್ಕೂ ಗುರಿಯಾಗೋದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಅದಾಗೋದಿಲ್ಲ. ಕೇವಲ ಸುಖ ಜೀವನವನ್ನು ಅನುಸರಿಸ್ತಾ ಆರಾಮಿನ ಜೀವನವನ್ನು ಅನುಸರಿಸ್ತಾ ಹುಡುಕೊಂಡು ಆ ರೀತಿಯಲ್ಲಿ ಸಂಸಾರವನ್ನು ತ್ಯಾಗ ಮಾಡಿತು ಅಂತ ಹೇಳಿದ್ರೆ ಅದು ಒಳ್ಳೆಯದಲ್ಲ ಅನ್ನೋದನ್ನ ಅವತಾರ ಪುರುಷ ಶ್ರೀರಾಮಕೃಷ್ಣದೇ ಹೇಳ್ತಾ ಇದ್ದಾರೆ. ಅವರಲ್ಲಿ ಅವತಾರವನ್ನು ಕಾಣಬೇಕು, ಸಾಧು ಸಂತರನ್ನು ಕಾಣಬೇಕು, ಹಾಗೂ ಆಧ್ಯಾತ್ಮಿಕ ಜೀವನವನ್ನ ಪರಿಪೂರ್ಣ ರೂಪದ ಆಧ್ಯಾತ್ಮಿಕ ಒಂದು ಚೈತನ್ಯವನ್ನು ನಾವಲ್ಲಿ ಕಾಣಬೇಕು, ಆಧ್ಯಾತ್ಮಿಕ ಜೀವನವನ್ನು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಕೂಡ ಕಾಣಬೇಕು. ಹೀಗೆ ಅವತಾರ ಪುರುಷರು ಹೇಳ್ತಾ ಇದ್ದಾರೆ, ಸಾಧು ಸಂತರಾಗಿಯೂ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜೀವನವನ್ನು ನಡೆಸತಕ್ಕಂಥವರಾಗಿಯೂ ಕೂಡ ಯಾವ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಸಾರವನ್ನು ಆ ರೀತಿಯಲ್ಲಿ ಅಸಂಗತವಾದ ರೀತಿಯಲ್ಲಿ ತ್ಯಾಗ ಮಾಡತಕ್ಕಂಥದ್ದಲ್ಲ ಅಂತನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸಂಸಾರವನ್ನು ಭಗವಂತನ ಸಂಸಾರ ಅಂತನ್ನುವ ದೃಷ್ಟಿಯಿಂದ ಅವ್ರನ್ನ ಕಾಪಾಡಬೇಕು. ಅದನ್ನು ಯಾವ ರೀತಿಯಲ್ಲಿ ಸಂಸಾರವನ್ನು ನೋಡಬೇಕು ಅದನ್ನು ಕೂಡ ಮುಂದೆ ಹೇಳ್ತಾರೆ ಅವರು, ಶುದ್ಧ ಅದನ್ನು ಸ್ಪಷ್ಟಪಡಿಸ್ತಾರೆ. ಆದರೆ ಬೇಜವಾಬ್ದಾರಿಯಾಗಿ ಲಂಗಿಲ್ಲ ಲಗಾಮಿಲ್ಲದಂತೆ ಸಾಕು ಸಾಧ್ಯ ಹೇಳಿಯಂತೆ ಮನೆ ಬಿಟ್ಟು ಹೊರಗಡೆ ಹೋಗತಕ್ಕಂತಹದ್ದು ಸರ್ವಥ ನಿಂದನೀಯ ಅಂತನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಬಳಿಕ ಈ ಮಾತನ್ನು ಹೇಳಿದ ಬಳಿಕ ಮಾಸ್ಟರ್ ಮಹಾಶಯನ ಕೇಳ್ತಾರೆ, ನಿನಗೆ ವಿವಾಹವಾಗಿದೆಯೇ? ಮಾಸ್ಟರ್ ಹೇಳ್ತಾನೆ, ಹೌದು ಆಗಿದೆ. ಶ್ರೀರಾಮಕೃಷ್ಣ ಬೆಚ್ಚಿ ಬಿದ್ದು ಹೇಳ್ತಾರೆ, ಓ ರಾಮ್ಲಾಲ್ ನೋಡು, ಈತ ಆಗ್ಲೇ ವಿವಾಹ ಮಾಡ್ಕೊಂಡು ಬಿಟ್ಟಿದ್ದಾನೆ. ಮಾಸ್ಟರ್ ಮಹಾಶಯ ಘೋರತರ ಅಪರಾಧ ಮಾಡಿದವನ ಹಾಗೆ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲವನ್ನು ದಿಟ್ಟಿಸಿ ನೋಡ್ತಾ ಕುಳಿತಿದ್ದಾನೆ. ಯೋಚಿಸ್ತಾ ಇದ್ದಾನೆ ಮನಸ್ಸಲ್ಲಿ, ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ. ಪರಮಹಂಸರು ಮತ್ತೆ ಕೇಳ್ತಾ ಇದ್ದಾರೆ, ನಿನಗೆ ಮಕ್ಕಳಾಗಿದೆಯೇ? ಮಾಸ್ಟರ್ ಮಹಾಶಯನ ಹೃದಯ ಡಬ್ ಡಬ್ ಅನ್ನಲಾರಂಭಿಸಿತ್ತು ಅಂತವನೇ ಬರ್ಕೊಡ್ತಾನೆ. ಹೆದರಿ ಹೆದರಿ ಹೇಳಿದ, ಹೌದು ಆಗಿವೆ. ಈಗ ಶ್ರೀರಾಮಕೃಷ್ಣ ಅತ್ಯಂತವಾಗಿ ದುಃಖವನ್ನು ಸೂಚಿಸ್ತಾ ಹೇಳ್ತಾರೆ, ನೋಡು ಈತನಿಗೆ ಮಕ್ಕಳು ಆಗ್ಬಿಟ್ಟಿವೆ. ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ. ಆತನ ಅಹಂಕಾರ ಪುಡಿ ಪುಡಿಯಾಗಲಾರಂಭಿಸಿತು. ಅವನೇ ಬರ್ಕೊಳ್ಳೋದಿದನ್ನೆಲ್ಲ ಕೇವಲ ಕೆಲವು ನಿಮಿಷಗಳಾದ ನಂತರ ಪರಮಹಂಸರು ಆತನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ಪ್ರೇಮಪೂರಿತ ಹೃದಯದಿಂದ ಹೇಳುತ್ತಿದ್ದಾರೆ, ನೋಡು ನಿನ್ನಲ್ಲಿ ಒಳ್ಳೆ ಚಿಹ್ನೆಗಳಿವೆ, ಕಣ್ಣು ಹಣೆ ಮೊದಲಾದವನ್ನು ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ. ಒಳ್ಳೆಯದು, ನಿನ್ನ ಹೆಂಡತಿ ಎಂಥವಳು, ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ? ಮಾಸ್ಟರ್ ಹೇಳ್ತಾನೆ, ಒಳ್ಳೆಯವಳೆ ಆದರೆ ಅಜ್ಞೆ, ಏನು ತಿಳಿಯದವಳು. ಶ್ರೀರಾಮಕೃಷ್ಣ ಅಸಹನೆಯಿಂದ ಹೇಳ್ತಾರೆ, ನೀನು ಜ್ಞಾನಿ. ಶ್ರೀರಾಮಕೃಷ್ಣ ಎಷ್ಟೆಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಸೂಚಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಮೊದಲಿದಾಗಿ ವಿವಾಹ ಮಾಡಿಕೊಂಡಂತಹ ಪ್ರತಾಪಚಂದ್ರ ಆ ಹೆಂಡತಿ ಮಕ್ಕಳನ್ನು ತವರು ಮನೆಗಟ್ಟಿ ಇಲ್ಲಿ ಬಂದು ಬೀಡು ಬಿಟ್ಟದ್ದನ್ನು ಕಂಡು ಯಾವ ಮಾತನ್ನು ಹೇಳಿದ್ರು, ಅದರ ಮರುಕ್ಷಣಕ್ಕೆ ನಿನಗೆ ವಿವಾಹವಾಗಿದೆಯೇ? ನೆನಪಿಟ್ಕೊಳ್ಬೇಕು, ಆ ಮಾಸ್ಟರ್ ಮಹಾಶಯನಿಗೆ ಅದಾಗಲೇ 4 ಮಕ್ಕಳಾಗಿವೆ ಅಂತ. ಆ ಹೊತ್ತಿಗೆ ಅವನನ್ನು ಕೇಳ್ತಾ ಇದ್ದಾರೆ, ಅಂದ್ರೆ ಅವನನ್ನು ನೋಡಿದ್ರೆ ಇನ್ನೂ ಮದುವೆ ಆಗಿಲ್ಲಿದ್ರೂ ಇರಬಹುದು ಅನ್ನುವ ವಯಸ್ಸು. ಈ ವೇಳೆಗಾಗಲೇ ಮದುವೆ ಆಗಿದೆ ಅನ್ನೋ ವರ್ತಮಾನ ತಿಳಿದಾಗ ರಾಮ್ಲಾಲ್ ಅಂತಂದ್ರೆ ಶ್ರೀರಾಮಕೃಷ್ಣ ಅಣ್ಣನ ಮಗ, ಅವನು ಒಳಗಡೆ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕರೆದು ಹೇಳ್ತಾ ಇದ್ದಾರೆ, ನೋಡು ಮದುವೆ ಆಗಿದೆ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಮಾಸ್ಟರ್ ಮಹಾಶಯನಿಗೆ ಏನನ್ನಿಸ್ತಾ ಇದೆ, ಮದುವೆ ಮಾಡ್ಕೊಳ್ಳೋದು ಏನಾದರೂ ಪಾಪಕೃತ್ಯವೆ? ಶ್ರೀರಾಮಕೃಷ್ಣ ಹೇಳಿದಂತ ಬಗೆ ಅವನಲ್ಲಿ ಆ ಭಾವನೆಯನ್ನ ಉಂಟು ಮಾಡಿತು. ನಮ್ಮ ವಿವೇಕಾನಂದ ಬಾಲಕ ಸಂಘ ಅಂತ ಒಂದು ಇಲ್ಲಿದೆ, ವರ್ಷಗಟ್ಟಲೆಯಿಂದ ಅವರು ನಮ್ಮ ಜೊತೆಲಿ ಇರ್ತಾರೆ. ನಮ್ಮ ಜೀವನ ಸನ್ಯಾಸ ಜೀವನ, ಬ್ರಹ್ಮಚಾರಿಗಳು ಬೇರೆ ಇರ್ತಾರೆ, ಆ ಜೀವನ ಅವರಿಗೆ ಅಭ್ಯಾಸವಾಗಿ ಹೋಗ್ಬಿಟ್ಟಿರುತ್ತೆ. ಸಾಲದಕ್ಕೆ ಕೆಲವು ಸುಮಾರು 30-35 ವಯಸ್ಸಿನ ಮದುವೆ ಆಗದೇ ಇರತಕ್ಕಂತಹ ಸ್ವಯಂ ಸೇವಕರು ಅಥವಾ ದೊಡ್ಡವರು ಕೂಡ ಇರ್ತಾರೆ, ಪ್ರೌಢರು ಕೂಡ ಇರ್ತಾರೆ. ಅವರು ಸನ್ಯಾಸಿ ಆಗುವುದಿಲ್ಲ, ಜೊತೆಲಿ ಮದುವೆ ಕೂಡ ಆಗುವುದಿಲ್ಲ. ಹೊರಗಡೆಯೇ ಇದ್ದುಕೊಂಡು ಬ್ರಹ್ಮಚರ್ಯ ಜೀವನವನ್ನು ನಡೆಸಿಕೊಂಡು ಆದರ್ಶವನ್ನು ಪರಿಪಾಲಿಸಿಕೊಂಡು ಇರ್ತೇವೆ ಅಂತಲೂ ಈ ಭಾವನೆಯಿಂದ ಕಾರಣಾಂತರಗಳಿಂದ ಆ ಭಾವನೆಯನ್ನು ತಾಳಿ ಅವರು ಇರ್ತಾರೆ. ಹೀಗೆ ಇವರೆಲ್ಲರ ಸಹವಾಸಕ್ಕೆ ಬಹಳ ವರ್ಷಗಳವರೆಗೆ ಬಂದಂತಹ ಆ ಬಾಲಕರು ದೊಡ್ಡವರಾದ ಮೇಲೆ ಅವರಲ್ಲಿ ಒಂದು ಅನೈಸರ್ಗಿಕವಾದಂತಹ ಭಾವನೆ ಜಾಗೃತವಾಗುವುದನ್ನು ನಾನು ಕಂಡುಕೊಂಡೆ. ಒಮ್ಮೆ ಒಬ್ಬ ಯುವಕ, ಬಾಲಕ ಸಂಘದಲ್ಲಿ ಇದ್ದಂತಹ ಯುವಕ ದೊಡ್ಡವನಾದ ಮೇಲೆ ಹತ್ರ ಬಂದ, ನನ್ನ ಹತ್ರಕ್ಕೆ ಬಂದ, ಅಂಜುತಾ ಅಳುಕುತಾ ಬಂದ, ಸ್ವಾಮೀಜಿ ನಿಮ್ಗೊಂದು ವಿಚಾರ ಹೇಳಬೇಕಾಗಿದೆ, ನನಗೆ ಮದುವೆ ಅಂತ ತೀರ್ಮಾನ ಮಾಡಿದ್ದಾರೆ, ನಿಮ್ಮ ಹತ್ರ ಹೇಳೋದಕ್ಕೆ ಸಂಕೋಚವಾಗಿ ಬಂದಿದ್ದೇನೆ ಅಂತ ಅವನೇ ಹೇಳ್ತಾ ಇದ್ದಾನೆ. ತಕ್ಷಣ ಅವನನ್ನು ಕರೆದು ಕುಳ್ಳಿರಿಸಿಕೊಂಡು, ಯಾತಕ್ಕೆ ಈ ತರ ಎಲ್ಲ ಕೇಳ್ತಾ ಇದ್ದೇನೆ, ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಬಂದರೆ ಮದುವೆ ಮಾಡ್ಕೊಳ್ಬಾರ್ದು ಅಂತ ನಿಮ್ಗೆ ಯಾರಾದರೂ ಉಪದೇಶ ಕೊಟ್ಟಿದ್ದಾರೆಯೇ? ಯಾವ ಸನ್ಯಾಸಿಗಳು ಹೇಳಿದ್ದಾರೆ, ಯಾವ ಬ್ರಹ್ಮಚಾರಿಗಳು ಹೇಳಿದ್ದಾರೆ? ಅದನ್ನ ಮದುವೆ ಆಗ್ತಕ್ಕಂಥದ್ದು ಪಾಪ ಅಂತ ಹೇಳ್ತಕ್ಕಂಥ ಯಾವ ದೃಷ್ಟಿಯೂ ನಮ್ಮಲ್ಲಿ ಇಲ್ಲವೇ ಇಲ್ಲ. ಮದುವೆ ಮನೆಗೆ ನಮ್ಮನ್ನು ಕರೆದು ನಾವು ಬರೋದಿಲ್ಲ ಯಾತಕ್ಕೆ ಅಂತ ಹೇಳಿದ್ರೆ, ನೀವೇನೋ ಭಕ್ತಿಯಿಂದ ಕರೀತೀರಿ, ಅಲ್ಲಿ ಬರ್ತಕ್ಕಂಥವರೆಲ್ಲ ಭಕ್ತರಲ್ಲ, ಈ ಸ್ವಾಮಿಗಳಿಗೆ ಇಲ್ಲೇನು ಕೆಲಸ ಅಂತೇಳಿ ಅವರೆಲ್ಲ ತಿಳ್ಕೊಳ್ತಕ್ಕಂಥವರು. ಅಷ್ಟೊಂದು ದೃಷ್ಟಿಗಳು ನಮ್ಮನ್ನೆಲ್ಲ ಒಂಥರ ವಿಚಿತ್ರವಾದ ದೃಷ್ಟಿಯಿಂದ ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಮಗದು ಅಷ್ಟೊಂದು ಹಿತಕರವಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾವಲ್ಲಿಗೆ ಬರೋದಿಲ್ಲ. ಮದುವೆ ಆದಮೇಲೆ ಗೃಹಸ್ಥ ಜೀವನ ಪ್ರಾರಂಭ ಮಾಡಿದ್ಮೇಲೆ ನಮ್ಮನ್ನೊಮ್ಮೆ ಭಿಕ್ಷೆಗೆ ಕರೀರಿ. ಸನ್ಯಾಸಿಗಳೇ ಭಿಕ್ಷೆ ಯಾರು ಕೊಡ್ತಾರೆ? ಗೃಹಸ್ಥರೇ ಕೊಡ್ತಾರೆ. ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ ಎಲ್ಲ ಆಧಾರಭೂತರಾಗಿರ್ತಕ್ಕಂಥವ್ರು ಸಂಸಾರಿಗಳೇ. ಅಂದಮೇಲೆ ಅದರೊಳಗೆ ನಾಚಿಕೆ ಪಡ್ತಕ್ಕಂಥದ್ದೇನಿದೆ? ಅದರಿಂದ ಈ ತರದ ಅಸಹಜ ಭಾವನೆಯನ್ನು ಇಟ್ಕೊಳ್ಬೇಡ. ಧೈರ್ಯವಾಗಿ ವಿವಾಹವಾಗು, ಆದರ್ಶವಾದಂತಹ ಗೃಹಸ್ಥ ಜೀವನವನ್ನು ನಡೆಸು. ಶ್ರೀರಾಮಕೃಷ್ಣ ಅದಕ್ಕೆ ಬೇಕಾದಂತಹ ದಾರಿಯೆಲ್ಲ ತೋರಿದ್ದಾರೆ. ಅಷ್ಟೇ ಅಂತ ಅವನನ್ನ ಸಮಾಧಾನಗೊಳಿಸಿ ನಾನು ಕಳಿಸಬೇಕಾಯ್ತು. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದಾಗ ಮಾಸ್ಟರ್ ಮಾಸ್ಟರ್ನಿಗೆ ಅದೇ ಭಾವನೆ ಬಂತು. ಅಷ್ಟೇ ಅಲ್ಲದೇನೇ ಮಕ್ಕಳಾಗಿವಿಯೇ ಅಂತ ಕೇಳಿದಾಗ ಇನ್ನಷ್ಟು ಬೆಚ್ಚಿ ಬಿದ್ದದ್ದು ಶ್ರೀರಾಮಕೃಷ್ಣ. ಅವನಿಗೆ ಮತ್ತಷ್ಟು ದುಃಖವನ್ನು, ಆತಂಕವನ್ನು ಉಂಟು ಮಾಡಿದೆ. ಮಕ್ಕಳಾಗೋದು ಕೂಡ ತಪ್ಪೇ ಅಂತ. ಅಲ್ಲಿ ಏನನ್ನು ನಾವು ಗಮನಿಸಬೇಕಾಗ್ತದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಯೋಮಿತಿ ಅಂತ ಹೇಳ್ತಕ್ಕಂಥದ್ದಿದೆ. ಪ್ರಬುದ್ಧ ಮಾನಸ್ಥಿತಿಗೆ ಬಂದ ಮೇಲೆ ಮಾತ್ರವೇ ವಿವಾಹವಾಗಿ ಅದು ಎಷ್ಟು ಮಕ್ಕಳನ್ನು ಪಡೆಯಬೇಕು ಅನ್ನೋದನ್ನು ಕೂಡ ಶ್ರೀರಾಮಕೃಷ್ಣ ಮುಂದೆ ಹೇಳಿದ್ದಾರೆ. ಅದು ಇದರೊಳಗೆ ಬರುತ್ತದೆ. ಆ ರೀತಿಯಲ್ಲಿ ಸಹಜವಾದಂತಹ ಒಂದು ಜೀವನವನ್ನು ನಡೆಸಿ, ಒಂದು ಸಂಯಮಪೂರ್ಣವಾದಂತಹ ಜೀವನವನ್ನು ನಡೆಸಿ, ತಮ್ಮ ಜೀವನವನ್ನು ಭಗವದ್ ಅರ್ಪಿತವನ್ನಾಗಿ ಮಾಡಬೇಕು, ಭಗವದ್ ಅಭಿಮುಖಗೊಳಿಸಬೇಕು. ಕೇವಲ ಮದುವೆ ಆಗುವಂತಹದ್ದು ಬಹಳ ಪವಿತ್ರವಾದ ಕಾರ್ಯ ಅಂತಂದ್ಬಿಟ್ಟಿದ್ದೆ, ಆ ಒಂದು ಭೋಗದಲ್ಲೇ ಮುಳುಗಿರಬಾರದು ಅಂತನ್ನೋದು ಶ್ರೀರಾಮಕೃಷ್ಣ ಭಾವ. ಅದಕ್ಕೋಸ್ಕರವೇ ಇನ್ನಷ್ಟು ಕಾಲ ಮದುವೆ ಆಗದೆ ಕಳೆಯಬಹುದಾಗಿತ್ತು. ಮದುವೆ ಆಗಿದ್ರೂ ಕೂಡ ಇಷ್ಟೊಂದು ಬೇಗ ಮಕ್ಕಳಾಗದು ಬೇಡಿತ್ತು. ಯಾಕೆಂತ ಹೇಳಿದ್ರೆ, ಶರೀರ ಮನಸ್ಸು ಸಾಕಷ್ಟು ಬೆಳೆದು ಪ್ರಬುದ್ಧವಾದ ಬಳಿಕ ಹುಟ್ಟಿದಂತಹ ಮಕ್ಕಳು ಸಶಕ್ತವಾಗಿರುತ್ತವೆ, ಸತ್ವಪೂರ್ಣದವಳಾಗಿರುತ್ತವೆ. ಇಲ್ಲದೆ ಹೋದರೆ ಹಲವಾರು ಬಗೆಯ ನ್ಯೂನತೆಗಳು, ಲೋಭದೋಷಗಳು ಆ ಬೇಗ ಬೇಗ ಮಕ್ಕಳಾದಂತಹ ಅವರಲ್ಲಿ ಆ ಒಂದು ದೋಷಗಳು, ಲೋಪಗಳು ಸ್ವಾಭಾವಿಕವಾಗಿ ಇರುತ್ತವೆ ಅಂತನ್ನುವ ಕಾರಣದಿಂದ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅಲ್ಲದೇನೇ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ಏನಿದೆಯೋ ಅದನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕು. ಆಮೇಲೆ ಸಂಸಾರದಲ್ಲಿ ಇಳಿಯುವುದರಲ್ಲಿ ಏನೂ ತಪ್ಪಿಲ್ಲ. ಶ್ರೀರಾಮಕೃಷ್ಣ ಅದನ್ನು ಮುಂದೆ ಹೇಳ್ತಾರೆ, ಇದೇ ಮಾತಲ್ಲಿ ಬರ್ತದೆ. ಸಂಸಾರ ಜೀವನ ಅಂತ ಹೇಳ್ತಕ್ಕಂಥದ್ದು ಶಾಪಮಯವಾದಂತಹ ಜೀವನ ಅಂತ ಖಂಡಿತವಾಗಿ ತಿಳ್ಕೊಳ್ಬೇಕಾಗಿಲ್ಲ. ಆದರೆ ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ನಿತ್ಯಾನಿತ್ಯ ವಸ್ತು ವಿವೇಕ, ಯಾವುದು ಸತ್ಯ ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂಥ ವಿವೇಕವನ್ನು ಬೆಳೆಸಿಕೊಂಡ ಮೇಲೆ ಸಂಸಾರದಲ್ಲಿ ಕಾದಿಟ್ಟು ವಿವೇಕಪೂರ್ಣವಾಗಿ ಆ ಸಂಸಾರವನ್ನು ನಡೆಸಬಹುದು. ಇಂಥದ್ದಕ್ಕೊಂದು ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಶ್ರೀರಾಮಕೃಷ್ಣ, ಧರ್ಮ ಸಂಸ್ಥಾಪಕರಾದಂತಹ ಶ್ರೀರಾಮಕೃಷ್ಣ ತೋರಿಸೋದಕ್ಕಾಗಿ ಈ ಮಾತನ್ನೆಲ್ಲ ಹೇಳಿದ್ದಾರೆ. ಸಮಾಜ ಅಂತ ಹೇಳ್ತಕ್ಕಂತಹದ್ದು ಮೃಗಗಳ ಬೀಡಾಗಬಾರದು, ವಿವೇಕಿಗಳ ನಾಡಾಗಬೇಕು ಅಂತನ್ನುವ ಒಂದು ರಹಸ್ಯವನ್ನೆಲ್ಲ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸುಮ್ ಸುಮ್ಮನೆ ಹೇಳಿದ್ದಲ್ಲ. ವೇದಾಂತಿಗಳು, ಸನ್ಯಾಸಿಗಳು, ತ್ಯಾಗಿಗಳು, ಆಧ್ಯಾತ್ಮಿಕ ಜೀವಿಗಳು ಈ ಮದುವೆಯನ್ನ ಅಲ್ಲಗಳೀತಾರೆ, ನಿಂದಿಸ್ತಾರೆ, ನಾವು ಅವರ ಹತ್ರ ಹೋಗಿ ಏನ್ ಮಾಡೋದು ಅಂತನೋ ಈ ತರದ ತಪ್ಪು ಕಲ್ಪನೆ ಅವರಿಗೂ ಇದೆ. ಇವರು ಕೂಡ ಅತಿಯಾಗಿ ಈ ಮದುವೆಯನ್ನ ಅಥವಾ ಈ ಒಂದು ಗೃಹಸ್ಥ ಜೀವನವನ್ನ ತುಚ್ಛೀಕರಿಸತಕ್ಕಂತಹದ್ದು ಇದೆ. ಇವೆರಡೂ ಸರಿಯಲ್ಲ. ಅತಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತಕ್ಕಂತಹ ಪಾಠವನ್ನ ಹೇಳ್ಕೊಡ್ಬೇಕಲ್ಲದೇನೆ ಈ ರೀತಿಯ ಒಂದು ಕೃತ್ರಿಮವಾದಂತಹ ಭಾವನೆಗಳನ್ನ ನಾವು ಪರಸ್ಪರರು ಅಂದ್ರೆ ಸನ್ಯಾಸಿಗಳು ಮತ್ತು ಗೃಹಸ್ಥರು ತಾಳ್ತಕ್ಕಂತಹದ್ದು ಸರಿಯಲ್ಲ. ಆಧ್ಯಾತ್ಮಿಕ ಜೀವನವನ್ನು ನಾವು ನಡೆಸಿ ಯಾವುದೋ ಒಂದು ಮಟ್ಟದ ಆಧ್ಯಾತ್ಮಿಕ ವಿವೇಕವನ್ನ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕಾದ್ರೆ 30 ವರ್ಷದ ಒಳಗೆ ಮಾತ್ರವೇ ಸಾಧ್ಯ. ಆಮೇಲೆ ಸಾಧ್ಯ ಆದರೆ ಭಗೀರಥ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾದ ಯತ್ನ ಸಾಧ್ಯವೇ ಇಲ್ಲ, ಭಗೀರಥ ಯತ್ನ. ಅದಕ್ಕೋಸ್ಕರವೇ ಈ ಎಳೆಯ ವಯಸ್ಸಿನಲ್ಲಿ ಗೃಹಸ್ಥ ಜೀವನದಲ್ಲಿ ಅಷ್ಟೊಂದು ನೀನು ಒಳಗಾಗಿದೆಯಲ್ಲ ಅಂತನ್ನುವ ಕಾರಣದಿಂದ ಅದನ್ನು ಹೇಳಿದ್ದು. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದು ತುಂಬಾ ಸ್ವಾರಸ್ಯವಾಗಿದೆ. ಹೇಗೆ, ನಿನ್ನ ಹೆಂಡತಿ ಎಂಥವಳು ಅಂತ ಹೇಳಿದ್ರೆ ಅದಕ್ಕೆ ಅವನು ಕೊಟ್ಟಂತ ಉತ್ತರ ನೋಡು, ಒಳ್ಳೆಯವಳು ಆದ್ರೆ ಅಜ್ಞೆ. ಅದು ಇವನು ಎಂ ಎ ಪಾಸ್ ಮಾಡಿದವನು, ಪೋಸ್ಟ್ ಗ್ರಾಜ್ಯುಯೇಟ್. ಅವಳು ಏನು ಓದ್ದೆ ಇದ್ದವಳು, ಆಗಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸ ಅಂತ ಹೇಳ್ತಕ್ಕಂಥ ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ ನೋಡಿ. ಆದ್ರಿಂದ ಅವನು ಹೇಳ್ತಾನೆ ಅಜ್ಞೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತು, ನೀನು ಜ್ಞಾನಿಯೋ? ಈ ಮಾತನ್ನು ಕೇಳಿದಾಗ ಮಾಸ್ಟರ್ ಮಹಾಶಯನಿಗೆ ಏನು ಅನಿಸ್ತು ಅದನ್ನು ಅವನೇ ಬರೆದಿಟ್ಟಿದ್ದಾನೆ. ಜ್ಞಾನ ಯಾವುದು, ಅಜ್ಞಾನ ಯಾವುದು ಎಂಬುದನ್ನ ಮಾಸ್ಟರ್ ಇನ್ನೂ ಅರಿತುಕೊಳ್ಳಬೇಕಾಗಿತ್ತು. ಓದು ಬರಹ ಕಲಿತುಕೊಂಡರೆ, ಪುಸ್ತಕ ಓದುವುದಕ್ಕೆ ಬಂದರೆ ಜ್ಞಾನ ದೊರಕುತ್ತದೆ ಎಂಬುದು ಅವನ ಭಾವನೆಯಾಗಿತ್ತು. ಕ್ರಮೇಣ ಆತ ಈ ಭಾವನೆಯಿಂದ ಮುಕ್ತನಾದ. ಭಗವಂತನನ್ನು ಅರಿಯುವಿಕೆಯೇ ಜ್ಞಾನ, ಅರಿಯದೆ ಇರುವಿಕೆಯೇ ಅಜ್ಞಾನ ಎಂಬುದನ್ನು ಅರಿತುಕೊಂಡ ಪರಮಹಂಸರು, ನೀನು ಜ್ಞಾನಿ ಎಂದು ಕೇಳಿದಾಗ ಆತನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು ಅಂತ ಬರ್ಕೊಳ್ತಾನೆ ಮಾಸ್ಟರ್ ಮಹಾಶಯ. ಈಗ ಶ್ರೀರಾಮಕೃಷ್ಣರು ಮತ್ತೊಂದು ಮಾತು ಹೇಳ್ತಾರೆ, ಒಳ್ಳೆಯದು, ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ? ಅವನೊಬ್ಬ ಆಧ್ಯಾತ್ಮಿಕ ಸಾಧಕ ಅಂತನ್ನುವ ಭಾವನೆಯನ್ನ ಪರಿಗಣಿಸಿ ಹೇಳಿದಂತಹ ಮಾತಿದು. ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ? ಪರಮಾತ್ಮ ಸಾಕಾರನಾಗಿಯೂ ಇದ್ದಾನೆ, ನಿರಾಕಾರನಾಗಿಯೂ ಇದ್ದಾನೆ ಅಂತನ್ನುವ ಕಥೆಯೆಲ್ಲ ಮುಂದೆ ಬರ್ತದೆ, ಅದನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಆಗ ಮಾಸ್ಟರ್ ಮಾಷಿಯ ಆಶ್ಚರ್ಯಚಕಿತ್ತನಾಗಿ ತನಗೆ ತಾನೇ ಅಂದುಕೊಳ್ತಾನೆ, ಸಾಕಾರದಲ್ಲಿ ವಿಶ್ವಾಸವಿದ್ದುದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ? ಭಗವಂತ ನಿರಾಕಾರ ಎಂಬ ವಿಶ್ವಾಸ ಇರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲು ಸಾಧ್ಯವೇ? ವಿರುದ್ಧ ಅವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ? ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲದೆ, ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲದೆ? ಇಲ್ಲಿ ಮಾಸ್ಟರ್ ಮಾಷಿಯ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದವನು, ತರ್ಕಾದಿಗಳನ್ನ ಸಾಕಷ್ಟು ಅಧ್ಯಯನ ಮಾಡಿದವನು, ಆದ್ರಿಂದ ತನ್ನ ತರ್ಕದ ಒಂದು ವರಗಲ್ಲಿಗೆ ಶ್ರೀರಾಮಕೃಷ್ಣ ಆ ಮಾತನ್ನ ಹಚ್ಚಿ ನೋಡ್ತಾ ಇದ್ದಾನೆ. ಆದರೆ ಈಗ ಉತ್ತರವನ್ನು ಕೊಡಬೇಕಾಗಿದೆ. ಮೊದಲು ಮಾಸ್ಟರ್ ಮಾಷೆ ಹೇಳ್ತಾನೆ, ನನಗೆ ನಿರಾಕಾರ ಹಿಡಿಸ್ತದೆ. ಶ್ರೀರಾಮಕೃಷ್ಣರು ಆಗ ಹೇಳ್ತಾರೆ, ಶ್ರೀರಾಮಕೃಷ್ಣರು ಸಾಕಾರದಿಂದ ನಿರಾಕಾರಕ್ಕೇರಿದವರು, ಕಾಳಿಮಾತೆಯ ಸಾಕಾರ ವಿಗ್ರಹವನ್ನು ಅರ್ಚಿಸಿ ಪೂಜಿಸಿ ಭಜಿಸಿ ಸಾಕ್ಷಾತ್ಕಾರ ಮಾಡಿಕೊಂಡವರು. ಆದ್ರಿಂದ ಸ್ವಾಭಾವಿಕವಾಗಿ ಶ್ರೀರಾಮಕೃಷ್ಣರಿಗೆ ಆ ಮಾತು ಒಪ್ಪಿಗೆ ಆಗಬಾರದು. ಸಾಕಾರದಿಂದ ನಾನೇ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ, ನೀನು ನಿರಾಕಾರ ಶ್ರೇಷ್ಠ ಅಂತ ಹೇಳ್ತಾ ಇದೆಯಲ್ಲ ಅಂತ ಒಂದೇ ಸಮನೆ ಚಚ್ಚಿ ಬಿಡ್ಬೋದಾಗಿತ್ತು. ನಿರಾಕಾರ ಅಂತ ಹೇಳ್ತಕ್ಕಂಥ ಅದನ್ನ ಭಾವಿಸುವುದಕ್ಕೆ ಈ ಮನಸ್ಸಿನಿಂದ ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಯೋಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅಂತ ಹೇಳಿದ್ದಾನೆ ಅಂತ ಈ ರೀತಿಯಲ್ಲೆಲ್ಲ ಹೇಳ್ಬೋದಾಗಿತ್ತು ಶ್ರೀರಾಮಕೃಷ್ಣ. ಆದ್ರೆ ಏನು ಉತ್ತರ ಕೊಡ್ತಾ ಇದ್ದಾರೆ, ಬಹಳ ಒಳ್ಳೆಯದೇ, ಒಂದರಲ್ಲಿ ವಿಶ್ವಾಸವಿದ್ರೆ ಅದೇ ಯಥೇಷ್ಟ. ವಿಶ್ವಾಸ ಇರಬೇಕಾದ ಮುಖ್ಯ, ಅದು ಇದ್ರೆ ಯಥೇಷ್ಟ. ನಿರಾಕಾರದಲ್ಲಿ ವಿಶ್ವಾಸವೇ ಬಹಳ ಒಳ್ಳೆಯದು. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ ಅಂತ ತಿಳಿದುಕೋ. ನಿರಾಕಾರವು ಸತ್ಯ, ಸಾಕಾರವು ಸತ್ಯ, ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು. ಎಷ್ಟು ಅದ್ಭುತವಾಗಿದೆ ಈ ಮಾತು. ಎಷ್ಟು ಜನ ಈ ತರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ, ಎಷ್ಟು ಅದ್ಭುತವಾಗಿದೆ ಇದು. ನಿರಾಕಾರದಲ್ಲಿ ವಿಶ್ವಾಸವೇ ಬಹಳ ಒಳ್ಳೆಯದು, ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ ಎಂದು. ಇಲ್ಲಿ ಈ ವಚನ ವೇದ ಇದೆಯಲ್ಲ, ಇದನ್ನು ಓದಿಕೊಳ್ಳುವಾಗ ಸ್ವಲ್ಪ ಬಂಗಾಳಿ ಭಾಷೆಯ ಪ್ರಭಾವ ಇದರ ಮೇಲಿದೆ. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯಾ ಎಂದು ತಿಳಿದುಕೋ. ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ. ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು. ಹೀಗೆ ಓದ್ಕೊಂಡ್ರೆ ಏನಾಗುತ್ತೆ, ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಅದರ ಭಾವನೆ ಎಲ್ಲ ತಪ್ಪೋಗ್ಬಿಡುತ್ತೆ. ಆದ್ರಿಂದಲೇನೆ ಈ ವಚನ ವೇದ ಓದಿಯೂ ಕೂಡ ಹೆಚ್ಚು ಜನ ಪ್ರಭಾವಿತರಾದದ್ದನ್ನ ನಾನು ಕಾಣಲಿಲ್ಲ. ಯಾವ ರೀತಿಯಲ್ಲಿ ಪ್ರಭಾವಿತರಾಗಬೇಕಾಗಿತ್ತು, ಯಾವ ರೀತಿಯಲ್ಲಿ ಅವರು ವರ್ಚಸ್ಸು ಇರಬೇಕಾಗಿತ್ತು, ಅದು ಬಂದದ್ದನ್ನು ನಾವು ಕಾಣ್ತಾ ಇಲ್ಲ. ಯಾತಕ್ಕೆ ಅಂತಂದ್ರೆ ಓದುಗಾರಿಕೆ ಇಲ್ಲ. ಓದುಗಾರಿಕೆ ಹಿಂದೆ ಪ್ರಾಥಮಿಕ ಶಾಲೆಯಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಅಧ್ಯಾಪಕರು ಒಂದೊಂದು ಪ್ಯಾರಾ ಓದಿಸ್ತಾ ಇದ್ರು. ಓದಿಸುವಂತಹದ್ದು ಕೂಡ ಒಂದು ಎಕ್ಸರ್ಸೈಸ್, ಅದನ್ನು ಮಾಡಿಸ್ತಾ ಇದ್ರು. ಈಗ ದೊಡ್ಡಿ ಒಂದೊಂದು ಕ್ಲಾಸ್ನಲ್ಲಿ 30, 40, 50, 60 ಮಕ್ಕಳು ಸಾಲದಿಕ್ಕ ಮೇಸ್ಟ್ರಿಗೆ ಎಷ್ಟು ಮಕ್ಕಳು ಗೊತ್ತಿಲ್ಲ. ಹೀಗೆ ಆ ಮಕ್ಕಳಿಂದ ಸುಸ್ತಾದವರು ಅವರಿಗೆ ಯಾರಿಗೆ ಹೇಳ್ಕೊಡೋದು, ಯಾರಿಗೆ ಬಿಡೋದು, ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು. ಹೀಗಾಗಿ ಹುಡುಗರ ನಾಲಿಗೆಯನ್ನು ತಿದ್ದಿಸುವಂತಹ ಕಾರ್ಯ ನಡೀತಾ ಇಲ್ಲ. ಅರ್ಥವರಿತು ಸಂಧಿ ವಿಂಗಡಿಸಿ ಅಥವಾ ಕೋಮ, ಫುಲ್ ಸ್ಟಾಪ್ ಇತ್ಯಾದಿ ಆವರಣ ಚಿಹ್ನೆ ಇವುಗಳನ್ನೆಲ್ಲ ಸೇರಿಸಿ ಹೇಗೆ ಓದಬೇಕು, ಆಶ್ಚರ್ಯ ಸೂಚಕ, ಪ್ರಶ್ನಾರ್ಥಕ, ಅವುಗಳೆಲ್ಲ ಗುರುತುಗಳನ್ನ ಹಾಗೆ ಈಗ ಗುರುತುಗಳೆಲ್ಲ ಹೊರಟೋಗ್ಬಿಟ್ಟಿವೆ. ಅವುಗಳನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಇನ್ನೂ ಎಷ್ಟೋ ಧಾಟಿಗಳೆಲ್ಲ ಇವೆ. ಈಗ ಮಾತನಾಡುವಾಗ ಎಷ್ಟೊಂದು ರಾಗಗಳೆಲ್ಲ ಬರುತ್ತವೆ ನೋಡಿ. ಆ ರಾಗಗಳನ್ನೆಲ್ಲ ಸೂಚಿಸೋದಕ್ಕೆ ಆಗೋದೇ ಇಲ್ಲ ಪುಸ್ತಕದಲ್ಲಿ. ಅದಕ್ಕೆ ಚಿಹ್ನೆಗಳೇ ಇಲ್ಲ. ಆಶ್ಚರ್ಯ ಸೂಚಕ ಚಿಹ್ನೆ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಈ ಚಿಹ್ನೆಗಳನ್ನು ಬಿಟ್ಟರೆ ಬೇರೆ ಯಾವ ಚಿಹ್ನೆಗಳನ್ನು ಕೊಡೋಕ್ಕಾಗುತ್ತೆ? ಏನಾಗತ್ತಪ್ಪ ಇದರಲ್ಲಿ, ಅಂದ್ರೆ ಏನ್ ಪ್ರಯೋಜನ ಇಲ್ಲ ಅಂತ. ಆ ಧಾಟಿಗಳನ್ನೆಲ್ಲ ನಾವು ತೋರಿಸೋದಕ್ಕೆ ಹೇಗಾಗುತ್ತೆ? ಆದ್ರಿಂದ ಒಬ್ಬ ಗುರು ಮತ್ತೊಬ್ಬರಿಗೆ ಹೇಳ್ಕೊಡೋದ್ರ ಮೂಲಕವೇ ಆ ಒಂದು ಭಾವಗಳನ್ನ ಅಥವಾ ಆ ಒಂದು ಛಾಯೆಯನ್ನ ಎಲ್ಲ ತರಬೇಕಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆದ್ರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ ಅಂತ ತಿಳಿದುಕೋ. ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ. ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು. ದೃಢ ಬುದ್ಧಿ ಇಡಬೇಕಾದ ಮುಖ್ಯ ಅನ್ನೋದನ್ನಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ಪರಮಹಂಸರು. ಎರಡೂ ಸತ್ಯ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳವಾಗಿ ಆಶ್ಚರ್ಯ ಪಡುತ್ತಿದ್ದಾನೆ. ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದು ತಿಳಿಸಿರಲಿಲ್ಲ. ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದೂ ತಿಳಿಸಿರಲಿಲ್ಲ. ನೋಡಿ ವ್ಯತ್ಯಾಸ ಹೇಗೆ ಬಂತು ನೋಡಿ ಅಲ್ಲಿ. ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದೂ ತಿಳಿಸಿರಲಿಲ್ಲ. ರಾಶಿ ರಾಶಿಗಟ್ಟಲೆ ಪುಸ್ತಕವನ್ನು ಓದಿದ್ದಾನೆ, ಆದರೆ ಅದರಲ್ಲಿ ಈ ಮಾತು ಬರಲಿಲ್ಲ. ಅದು ಸತ್ಯ, ಇದು ಸತ್ಯ, ಆದ್ರೆ ಯಾವುದನ್ನು ನೀನು ಹಿಡಿದಿದ್ದೀಯೋ ಅದರಲ್ಲಿ ದೃಢ ವಿಶ್ವಾಸ ಇಡಬೇಕಾದ ಮುಖ್ಯ ಅಂತನ್ನುವ ಮಾತನ್ನ ಅವನು ಎಲ್ಲೂ ಕೇಳೇ ಇರಲಿಲ್ಲ. ಆತನ ಅಹಂಕಾರ ಮೂರನೆಯ ಸಲ ಪುಡಿ ಪುಡಿ ಆಗಲ ಆರಂಭಿಸಿತು. ಅವನೇ ಬರ್ಕೊಳ್ತಾ ಇದ್ದಾನೆ. ಅವನೇನೋ ತಿಳ್ಕೊಂಡಿದ್ದ ನಿರಾಕಾರವೇ ಸತ್ಯ, ಆ ಸಾಕಾರ ಅಂತ ಹೇಳ್ತಕ್ಕಂಥದ್ದಲ್ಲ ಭ್ರಮೆ ಇತ್ಯಾದಿ ಬಹಳ ಬಳೆಯಾಗಿ ಆ ಬ್ರಾಹ್ಮ ಸಮಾಜದ ಪ್ರಭಾವ ಅದೆಲ್ಲ. ಈಗ ಅದೊಂದೇ ಸತ್ಯ ಅಂತ ಅದನ್ನೇ ಪ್ರಚಾರ ಮಾಡ್ತಾ ಕುಳಿತಿದ್ದಂತಹ ವ್ಯಕ್ತಿಗಳವರೆಲ್ಲ ಈಗ ಇದನ್ನು ತಿಳಿದಾಗ, ಅಂದ್ರೆ ಇಲ್ಲಿ ಇನ್ನೊಂದು ಮಾತನ್ನ ನಾವು ಭಾವಿಸಬೇಕಾಗತ್ತೆ. ಎಷ್ಟು ನಾವು ಭಾವಿಸಿದ್ರೂ ಕಡಿಮೆನೆ ಇದನ್ನ ನೋಡು. ಸಾಕಾರವೂ ಸತ್ಯ, ನಿರಾಕಾರವೂ ಸತ್ಯ. ನಿರಾಕಾರ ಮಾತ್ರವೇ ಸತ್ಯ, ಒಂದು ಮಾತ್ರವೇ ಸತ್ಯ ಅಂತ ಹೀಗೆ ತಿಳಿಬೇಡ ಅಂತನೋ ಮಾತನ್ನ ಕೇವಲ ಓದಿದರೆ, ಕೇವಲ ಹೇಳಿದರೆ, ಕೇವಲ ಕೇಳಿದರೆ ಅದರಿಂದ ಅಂತಹ ಪ್ರಭಾವ ಆಗುವುದಿಲ್ಲ. ಅವನು ನನ್ನ ಅಹಂಕಾರವೆಲ್ಲ ಪುಡಿ ಆಯಿತು ಅಂತ ಭಾವಿಸುವಂತಹದ್ದೇನಿರಲಿಲ್ಲ ಅದರಲ್ಲಿ. ಆದರೆ ಶ್ರೀರಾಮಕೃಷ್ಣರು ಯಾವ ಒಂದು ಅನುಭವವನ್ನೇ ಸುರಿತಾ ಇದ್ದಾರಲ್ಲಿ, ಎದುರುಗಡೆಯೇ ನಿಂತು ಅವರ ಅದ್ಭುತವಾದಂತಹ ತೇಜಪುಂಜವಾದ ವ್ಯಕ್ತಿತ್ವದಿಂದ ಇಂತಹ ಸರಳವಾದ ವಾಕ್ಯ ಹೊರಹೊಮ್ಮಿದಾಗ, ಆ ಸರಳವಾದ ವಾಕ್ಯಗಳೊಂದಿಗೆ ಅವರ ಆಧ್ಯಾತ್ಮಿಕ ಚೈತನ್ಯ, ಆಧ್ಯಾತ್ಮಿಕ ವರ್ಚಸ್ಸು ಅಂತ ಹೇಳ್ತಕ್ಕಂಥದ್ದು ಹೇಗೆ ಸುರಿತಾ ಇತ್ತು ಎದುರುಗಡೆ ಮನುಷ್ಯನಲ್ಲಿ, ಕೇಳುವ ಕೇಳುವುದರಲ್ಲೆಲ್ಲ ಎಂತ ಒಂದು ಪ್ರಭಾವ ಬೀರ್ತಾ ಇತ್ತು ಅನ್ನೋದನ್ನೆಲ್ಲ ನಾವು ಪರಿಭಾವಿಸಬೇಕಾಗ್ತದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಜೀವನವನ್ನ ಅವರು ಮಾಡಿದ ಸಾಧನೆಯನ್ನ ಎಲ್ಲ ನಾವು ನೋಡಬೇಕಾಗ್ತದೆ. ಇರಲಿ, ಅಂತೂ ನಮ್ಮ ಈ ಒಂದು ಉಪನ್ಯಾಸ ಮಾಲೆಯ ಕ್ರಮದ ಪ್ರಕಾರ ಮೊದಲು ಶ್ರೀರಾಮಕೃಷ್ಣ ಜೀವಂತೀರ್ಥಿಯೇ ಇಲ್ಲಿ ಆಗಿ ಆಮೇಲೆ ವಚನವೇದ ಬರಬೇಕಾಗಿತ್ತು, ಆದರೆ ಅವರ ಮಾತೆ ಮೊದಲು ಬರ್ತಾ ಇದೆ. ಆದ್ರಿಂದ ಸ್ವಲ್ಪ ಅವರ ಜೀವನವನ್ನು ಓದಿಕೊಂಡ್ರೆ ಮಾತ್ರವೇ ಅವರ ಮಾತುಗಳೆಲ್ಲ ಅರ್ಥ ಆಗೋದಕ್ಕೆ ಸುಲಭ ಆಗುತ್ತದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಯ್ತು. ಬರಿತಾ ಇದ್ದಾನೆ, ಆತನ ಅಹಂಕಾರ ಮೂರನೇ ಸಲ ಪುಡಿ ಪುಡಿ ಆಗಲಾರಂಭಿಸಿತು. ಆದರೆ ಇನ್ನೂ ಸಂಪೂರ್ಣವಾಗಿ ಧ್ವಂಸವಾಗಿರಲಿಲ್ಲ. ಆದ್ರಿಂದ ಸ್ವಲ್ಪ ತರ್ಕ ಮಾಡಲು ಮುಂದೆ ಬಂದ. ಹೇಗೆ ಬರಿತಾನೆ ನೋಡಿ ಅವನು, ಇನ್ನೂ ಸ್ವಲ್ಪ ಅಹಂಕಾರ ಉಳಿದಿತ್ತು ಅಂತಲೇ ಬರ್ಕೊಳ್ತಾ ಇದ್ದಾನೆ. ನಿಜ ಅದು, ಅಹಂಕಾರ ಅಷ್ಟು ಬೇಗ ಹೋಗೋದಿಲ್ಲ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಮಾತ್ರಲ್ಲೇ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ತುಂಬಾ ಸ್ವಾರಸ್ಯಕರವಾದಂತಹ ಮಾತುಗಳನ್ನೆಲ್ಲ ಈ ಅಹಂಕಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಅದನ್ನ ಈಗಲೇ ಹೇಳಿಬಿಟ್ರೆ ಯಾತಕ್ಕೆ ಸ್ವಾರಸ್ಯ ಕಳ್ಕೊಳ್ಬೇಕು. ಮಾಸ್ಟರ್ ಮಹಾಶಯ ಈಗ ವಾದ ಶುರು ಮಾಡ್ತಾ ಇದ್ದಾನೆ. ಒಂದು ಪಕ್ಷ ಭಗವಂತ ಸಾಕಾರ ಅಂತಲೇ ಇಟ್ಕೊಳ್ಳೋಣ, ಆದರೆ ಆತ ನಿಜವಾಗಿಯೂ ಮಣ್ಣಿನ ಪ್ರತಿಮೆ ಏನು ಅಲ್ವಲ್ಲ. ಈಗ ಶ್ರೀರಾಮಕೃಷ್ಣ ಮಧ್ಯೆ ಬಾಯಿ ಹಾಕಿ ಹೇಳ್ತಾರೆ, ಮಣ್ಣಿಂದ್ಯಾಕೆ ಚಿನ್ಮಯ ಮೂರ್ತಿ, ಮಾಸ್ಟರ್ಗೆ ಚಿನ್ಮಯ ಮೂರ್ತಿ ಅಂತ ಅನ್ನೋದರ ಸೂಚಿತ ಅರ್ಥ ಗೊತ್ತಾಗಲಿಲ್ಲ. ಮುಂದುವರಿಸ್ತಾ ಇದ್ದಾನೆ, ಒಳ್ಳೆಯದು, ಯಾರು ಮಣ್ಣಿನ ಪ್ರತಿಮೆಯನ್ನು ಪೂಜಿಸ್ತಾ ಇದ್ದಾರೋ ಅವರಿಗೆ ಹಾಗಾದ್ರೆ ತಿಳಿಸಿಕೊಡ್ಬೇಕಾಗುತ್ತೆ, ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ, ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ವಿನ ಅದನ್ನೇ ಅಲ್ಲ, ಮಣ್ಣನ್ನು ಪೂಜಿಸುವುದು ಸೂಕ್ತ ಅಲ್ಲ ಅಂತ ಈ ಥರ ಎಲ್ಲ ತಿಳಿಸಿ ಹೇಳಿಕೊಡ್ಬೇಕಾಗುತ್ತೆ ಜನಗಳಿಗೆ. ಹಾಗಾದ್ರೆ ಶ್ರೀರಾಮಕೃಷ್ಣ ಅಸಹನೆಯಿಂದ ಹೇಳ್ತಾರೆ, ನಿಮ್ಮ ಕಲ್ಕತ್ತದ ಜನರಿಗೆಲ್ಲ ಇದೊಂದೇ ಗೀಳು, ಇದೊಂದೇ ಹುಚ್ಚು, ಕೇವಲ ಲೆಕ್ಚರ್ ಕೊಡೋದು, ಇನ್ನೊಬ್ಬರ ಹೃದಯಕ್ಕೆ ಬೆಳಕು ಕೊಡೋದು. ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳೋದು ಅನ್ನೋದರ ಯೋಚನೆಯೇ ಇಲ್ಲ. ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು? ಈ ಜಗತ್ತು ಯಾರದೋ ಆತ ತಿಳುವಳಿಕೆ ಕೊಡ್ತಾನೆ. ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ, ಸೂರ್ಯ ಚಂದ್ರ ಮತ್ತು ಮನುಷ್ಯ ಜೀವಜಂತು ಇವುಗಳನ್ನೆಲ್ಲ ನಿರ್ಮಿಸಿದಾನೋ, ಜೀವಜಂತುಗಳ ಆಹಾರಕ್ಕೆ ವ್ಯವಸ್ಥೆ, ಬೆಳೆಗಾಗಿ ಮಳೆ, ಪಾಲನೆಗಾಗಿ ತಾಯಿ ತಂದೆ ಇವನ್ನು ಸೃಷ್ಟಿಸಿದಾನೋ, ತಾಯಿ ತಂದೆಗಳಲ್ಲಿ ಪ್ರೀತಿ ಮಮತೆ ಇವುಗಳನ್ನೆಲ್ಲ ತುಂಬಿದಾನೋ, ಆತ ತಿಳುವಳಿಕೆ ಕೊಡ್ತಾನೆ. ಇಷ್ಟೊಂದು ಮಾಡಿರುವವನು ಅದೊಂದಷ್ಟನ್ನ ಮಾಡಲಾರನೆ. ಒಂದು ಪಕ್ಷ ತಿಳುವಳಿಕೆ ಕೊಡೋದಕ್ಕೆ ಅವಶ್ಯಕತೆ ಏನಾದರೂ ತೋರಿ ಬಂದರೆ ಆತನೇ ಆ ಕಾರ್ಯಕ್ಕೆ ಮುಂದೆ ಬರ್ತಾನೆ. ಆತ ನಮ್ಮ ಅಂತರ್ಯಾಮಿ. ಮಾಸ್ಟರ್ ಮಹಾಶಯ ಒಳ್ಳೆ ಭಾವನೆಯಿಂದಲೇ ಹೇಳಿದ್ದು, ಬಹಳ ಚೆನ್ನಾಗಿದೆಯಲ್ಲ, ಸಾಕಾರವೂ ಸತ್ಯ ನಿರಾಕಾರವೂ ಸತ್ಯ, ಮತ್ತು ಯಾವ ಸಾಕಾರವನ್ನು ನಾವು ಪೂಜಿಸ್ತಾ ಇದ್ದೇವೋ ಅದು ಕೇವಲ ಮಣ್ಣಿನ ವಿಗ್ರಹವಲ್ಲ, ಕಬ್ಬಿಣದ ವಿಗ್ರಹವಲ್ಲ, ಅಥವಾ ಲೋಹಗಳ ವಿಗ್ರಹವಲ್ಲ, ಅಥವಾ ಕೇವಲ ಲೋಹ ಮಾತ್ರ ಅಲ್ಲ, ಅದು ಚಿನ್ಮಯ ಮೂರ್ತಿ, ಸಾಕ್ಷಾತ್ ಪರಮಾತ್ಮನೆಯವನು ಅಂತನೋ ಈ ಮಾತನ್ನೆಲ್ಲ ಹೇಳಿದ್ರೆ ಜನಗಳಿಗೆ ಗೊತ್ತಿಲ್ಲ, ಅವರಿಗೆ ತಿಳಿಸಿಕೊಡ್ಬೇಕಾಗತ್ತಲ್ಲ. ಬೇಕಾದಷ್ಟು ನೋಡಿದಾನೆ ಆತನು ಕೂಡ ಓಡಾಡಿ, ಸಹಜವಾಗಿಯೇ ಹೇಳಿದಾನೆ ಆತ. ಆ ಮಾತಿಗೆ ಶ್ರೀರಾಮಕೃಷ್ಣ ಹೀಗೂ ಹೇಳಬಹುದಾಗಿತ್ತು, ನಿಜ ಅದನ್ನು ತಿಳಿಸಿಕೊಡಬೇಕು, ಜನಗಳಿಗೆ ಗೊತ್ತಿಲ್ಲ, ನೀನು ಹೇಳು ನಾನು ಹೇಳ್ತೀನಿ, ನಿನ್ನ ಸ್ನೇಹಿತರಿಗೂ ಕೂಡ ಹೇಳು, ಎಲ್ರಿಗೂ ಹೇಳುವಂತೆ, ನಾನು ಅದಕ್ಕೋಸ್ಕರವೇ ಅವತಾರ. ಹೀಗೆಲ್ಲ ಹೇಳ್ಬೋದಾಗಿತ್ತು. ಆದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಮೊದಲನೇದಾಗಿ ಮಾಸ್ಟರ್ ಮಹಾಶಯನಲ್ಲಿ ತಾನೇ ತಿಳಿಸಿಕೊಡ್ತಕ್ಕಂಥವನು, ತಿಳಿದಂತಹ ವಿಷಯವನ್ನ ಈ ತರಹ ಜನಗಳಿಗೆಲ್ಲ ತಿಳಿಸಬೇಕು ಅಂತ ಹೇಳ್ತಕ್ಕಂಥ ಅಹಂಕಾರ ಬುದ್ಧಿ ಅಂತ ಹೇಳ್ತಕ್ಕಂಥದ್ದನ್ನು ಶ್ರೀರಾಮಕೃಷ್ಣರು ಕಾಣ್ತಾ ಇದ್ದಾರೆ. ಇನ್ನೊಂದು ನಾವು ನೆನಪಿಟ್ಕೊಳ್ಬೇಕು, ಶ್ರೀರಾಮಕೃಷ್ಣ ಹೇಳಿದಂತೆ ಶ್ರೀರಾಮಕೃಷ್ಣ ಮಾತುಗಳನ್ನೆಲ್ಲ ಬರೆದಿರುವುದಕ್ಕೋಸ್ಕರವೇ ಆ ಮಾಸ್ಟರ್ ಮಹಾಶಯನ ಆಗಮನವಾಗಿದೆ. ಅವನ ಒಂದು ಹುಟ್ಟುವಿಕೆಗೆ ಅಂತಹದ್ದೊಂದು ಉದ್ದೇಶ ಕೂಡ ಇದೆ. ಇದನ್ನೆಲ್ಲ ಶ್ರೀರಾಮಕೃಷ್ಣ ಮಾತಿನಿಂದ ನಾವು ನೋಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣರ ಮಾತನ್ನ ಬರೆಯತಕ್ಕಂಥವನು ಕಿಂಚಿತ್ತೂ ಕೂಡ ಅಹಂಕಾರದಿಂದ ಕೂಡಿರಬಾರದು. ಅದಕ್ಕೆ ಅವನನ್ನು ತಯಾರು ಮಾಡಬೇಕಾಗಿತ್ತು ಶ್ರೀರಾಮಕೃಷ್ಣರು. ನಾನು ಇಲ್ಲಿ ಮಾತನಾಡೋದನ್ನ ಈ ಮೈಕ್ ಕೇಳಿಸ್ಕೊಂಡು ಯಾವ ರೀತಿಯಲ್ಲಿ ನಾನು ಹೇಳಿದ್ದೀನೋ ಆ ರೀತಿಯಲ್ಲೇ ಹೇಳಿದ್ರೆ ಮಾತ್ರ ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇದು ನನ್ನ ಭಾಷಣವನ್ನು ಕೇಳಿ ಕೇಳಿ ಕೇಳಿ ನೀವು ಮಾತನಾಡೋ ಸ್ಟೈಲ್ ಎಲ್ಲ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು ಇದು ನಾನೊಂದು ಹೇಳೋದು ಅದು ಇನ್ನೊಂದೇನೋ ಹೇಳ್ತಾ ಇರೋದು ಮಾಡಿಬಿಟ್ರೆ ಇದು ತನ್ನ ಅಹಂಕಾರವನ್ನು ಉಪಯೋಗಿಸಿ ಈ ಮೈಕ್ ಅದೇ ಮಾತಾಡೋದು ಹೊರಟು ಬಿಟ್ರೆ ಏನಾದೀತು. ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ, ಅದು ಸುದೀರ್ಘವಾದಂತಹ ಪ್ರಾಮಾಣಿಕವಾದಂತಹ ಅನುಭವದಿಂದ, ಯಾವ ದಿವ್ಯ ಸತ್ಯವನ್ನು ಈ ಜಗತ್ತಿನಲ್ಲಿ ಆವಿಷ್ಕರಿಸಿ ಜಗತ್ತಿಗಾಗಿ ಕೊಡೋದಕ್ಕೋಸ್ಕರ ಬಂದಿದ್ದಾರೋ ಆ ಮಾತುಗಳನ್ನು ಹೇಳಿದಾಗ ಇವನು ಏನೋ ಒಂದು ಕಿಂಚಿತ್ ತಿಳ್ಕೊಂಡಿದ್ದಾನೆ ಅನ್ನುವ ಕಾರಣದಿಂದ ಆ ಅಹಂಕಾರವನ್ನು ಸೇರಿಸಿ ತನ್ನದೇ ಆದಂತಹ ಭಾಷ್ಯವನ್ನ, ತನ್ನದೇ ಆದಂತಹ ವಿವರಣೆಯನ್ನು ಕೊಟ್ಟು ಬರೆದ್ರೆ ಶ್ರೀರಾಮಕೃಷ್ಣ ಸಂದೇಶ ಅಂತ ಹೇಳ್ತಕ್ಕಂಥ ಜಗತ್ತಿಗೆ ಯಥಾಪ್ರಕಾರ ಸೇರುವ ಬಗೆ ಹೇಗೆ? ಆದ್ರಿಂದ ಆ ಅಹಂಕಾರವನ್ನ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಹೇಳ್ತಾ ಇದ್ದಾರೆ, ನಿಮ್ಮ ಕಲ್ಕತ್ತದ ಜನರಿಗೆಲ್ಲ ಇದೊಂದೇ ಹುಚ್ಚು, ಕೇವಲ ಲೆಕ್ಚರ್ ಕೊಡೋದು, ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರೋದು, ಇನ್ನೊಬ್ಬರು ಹೃದಯಕ್ಕೆ ಬೆಳಕು ತರೋದು ಅಂದ್ರೆ ಇವರು ಹೃದಯದ ಒಳಗೆ ಕತ್ತಲೆ ಅಂತ ಅರ್ಥ. ಈ ಮಾತುಗಳೆಲ್ಲ ಬಹಳಷ್ಟು ವಾದ ವಿವಾದಕ್ಕೆ ಕಾರಣ ಮಾಡಿಕೊಡುತ್ತವೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಈ ಮಾತು ಇದನ್ನ ಹೀಗೆ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಏನಾಗ್ಬಿಟ್ಟಿದೆ ಅದಾಗಲಿ ಅಂತಂದ್ರೆ, ನಮ್ಮ ರಾಮಕೃಷ್ಣ ಮಠ ಮತ್ತು ಮಿಷನ್ನಲ್ಲಿ ಕೂಡ ಓ ಲೆಕ್ಚರ್ ಕೊಡೋದು, ಸ್ವಾಮಿಗಳು ಸ್ವಾಮಿಗಳು ತಮಾಷೆ ಮಾಡ್ಕೋತಾ ಇದ್ದಾರೆ, ಓ ಲೆಕ್ಚರ್ ಕೊಡೋದು ಅಷ್ಟೇನೆ ಅಂತ. ಈ ತರಹ ಹೇಳಿ ಲೆಕ್ಚರ್ ಕೊಡಬೇಕು, ಭಾಷಣ ಕೊಟ್ಟು ನಾಲ್ಕು ಜನರಿಗೆ ಅದರ ತಿಳಿಯಾದ ಅರ್ಥವನ್ನು ತಿಳಿಯಪಡಿಸಬೇಕು, ಸಾಮೂಹಿಕವಾಗಿ ಜನರಿಗೆಲ್ಲ ತಿಳಿಸುವುದರ ಮೂಲಕ ಬಹಳಷ್ಟು ಪ್ರಯೋಜನವಾಗುತ್ತದೆ ಅಂತನ್ನುವ ಈ ಒಂದು ದೃಷ್ಟಿಯಿಂದ ಮಾತಿನ ರೀತಿಯನ್ನ ಬೆಳೆಸಿಕೊಂಡವರು ಕೂಡ ಸಂಕೋಚದಿಂದ ಹಿಮ್ಮೆಟ್ಟಿ ಮೂಲೆ ಗುಂಪಾಗಿ ಇದ್ದಾರೆ. ತಿರುವಳ್ಳುವಾರ್ ತಿರುವಳ್ಳುವಾರ್ ಅಂತ ಒಬ್ರು ತಮಿಳು ಸಂತರು ಇದ್ರು. ಅವರು ಹಲವಾರು ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅದರೊಳಗೆ ಒಂದು ಮಾತನ್ನು ಹೇಳಿದ್ದಾರೆ, ಯಾರು ಚೆನ್ನಾಗಿ ತಿಳಿದುಕೊಂಡು ಇನ್ನೊಬ್ಬರಿಗೆ ತಿಳಿಸದೇ ಇರ್ತಾರೋ ಅವರ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಕೋಣನ ಕೊಂಬಿನಲ್ಲಿರುವಂತಹ ಜೇನುತುಪ್ಪ ಅಂತ. ಕೋಣನ ಕೊಂಬಿನಲ್ಲಿ ಜೇನುತುಪ್ಪ ಸೇರ್ಕೊಂಡಿದ್ರೆ ಅದ್ ತೆಗೆಯೋದಕ್ಕೆ ಬಹಳ ಕಷ್ಟ, ಬಹಳ ಗಟ್ಟಿ. ಅದು ಒಂದು ವೇಳೆ ಏನಾದರೂ ಅದನ್ನು ಸೀಳಿ ತೆಗೆದರೂ ಕೂಡ ತಿನ್ನೋದಕ್ಕೆ ಅದು ಯೋಗ್ಯವೆ? ಪೂಜೆಗಂತೂ ಸರ್ವತಾ ಯೋಗ್ಯ ಅಲ್ಲ. ಕೋಣನ ಕೊಂಬಿನಲ್ಲಿರತಕ್ಕಂತಹ ಜೇನು, ಜೇನೇನೋ ನಿಜ. ಈ ರೀತಿಯಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ದೇಶ ಅಂತ ಹೇಳ್ತಕ್ಕಂಥದ್ದು ಬಹುಮಟ್ಟಿಗೆ ಹಾಳಾದದ್ದಿದ್ರೆ ಪ್ರಚಾರ ಬಹಳ ಕಡಿಮೆ ಆದ್ರಿಂದಲೇನೆ. ಇವತ್ತು ಅನೈತಿಕತೆ ಅನಾಚಾರ ಇವುಗಳೆಲ್ಲ ಬಹಳ ವೇಗವಾಗಿ ಹರಡ್ತಾ ಇದ್ರೆ ಅದು ಸಾಕಷ್ಟು ಪ್ರಚಾರ ಸಿಕ್ಕಿದ್ರಿಂದ ಯಾರ ಬಾಯಲ್ಲಿ ಕೇಳಿದ್ರು ಅಂತಹ ಮಾತುಗಳು ಬೇಕಾದಷ್ಟು ನಡೀತಾ ಇವೆ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಯಾವ ಬಗೆಯಿಂದ ಅನಾಚಾರ ಮಾಡಬಹುದು, ಯಾವ ಬಗೆಯಿಂದ ಅನೈತಿಕತೆಯನ್ನ ಬರೆಯುವ ಒಂದು ನೀತಿಯ ರೀತಿಯಲ್ಲೇ ಹೇಗೆ ತೆಗೆದುಕೊಂಡು ಹೋಗಬಹುದು ಅನ್ನೋದನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಚೆನ್ನಾಗಿ ಪ್ರಚಾರ ಮಾಡಿಕೊಂಡಿದ್ದಾರೆ. ಆ ಪ್ರಚಾರ ಮಾಡಿದ್ರಿಂದಲೇನೆ ಅವುಗಳು ಅಷ್ಟೊಂದು ಹೆಚ್ಚಿಕೊಂಡಿದೆ. ಆದರೆ ಆಧ್ಯಾತ್ಮಿಕ ವಿಚಾರವನ್ನ ಮಾತ್ರ ಆಡುವವರೇ ಇಲ್ಲ, ಆಡಿದ್ರೆ ಕೇಳುವವರೇ ಇಲ್ಲ. ಕೇಳುವಂತೆ ಆಡತಕ್ಕಂಥವರಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಶ್ರೀ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಅಂತ ಇಡೀ ಪ್ರಪಂಚದಾದ್ಯಂತ ಎಷ್ಟೊಂದು ವಿಚಾರಗಳನ್ನೆಲ್ಲ ತಿಳಿಸಿದರು. ಹೀಗೆ ಯಾರು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಜನಸಾಮಾನ್ಯರೆಲ್ಲರಿಗೂ ಅರ್ಥವಾಗುವಂತೆ ಸರಳವಾದ ಭಾಷೆಯಲ್ಲಿ ಆದರೆ ಹೃತ್ಪೂರ್ವಕವಾದ ರೀತಿಯಲ್ಲಿ ತಾವೂ ಆ ಬಗೆಯ ಜೀವನವನ್ನು ಬದುಕುತ್ತಾ ಇತರರಿಗೆ ಆ ಒಂದು ಜೀವನದ ಶಕ್ತಿಯ ಹಿನ್ನೆಲೆಯ ಮೂಲಕ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಪರಿಣಾಮಕಾರಿಯಾಗ್ತದೆ ಸಮಾಜ ಅಂತ ಹೇಳ್ತಕ್ಕಂಥ, ಅದೆಷ್ಟು ಚೆನ್ನಾಗಿರ್ತದೆ. ಈ ಸಂದರ್ಭದಲ್ಲೇನೇನೆ ಶ್ರೀರಾಮಕೃಷ್ಣ ಇಲ್ಲಿ ಹೀಗೆ ಹೇಳಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಮಾತನಾಡುವವರು ಇತ್ತು ಅಂತ ಹೇಳಿದ್ರೆ, ವಿನಯದಿಂದ ಮಾತನಾಡುವವರು ಇತ್ತು ಅಂತ ಹೇಳಿದ್ರೆ ಅವರೇನು ಆಕ್ಷೇಪಿಸ್ತಾ ಇರಲಿಲ್ಲ. ಅದನ್ನು ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ವಿನಯದಿಂದ ಹೇ ಭಗವಂತ ನಿನ್ನ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅಂತನೋ ಈ ರೀತಿಯಿಂದ ಮಾತನಾಡಿದರೆ ತಪ್ಪೇನಿಲ್ಲ ಅಂತ. ಒಬ್ಬ ಕಲ್ಕತ್ತದಲ್ಲಿ ಬಹಳ ಅತ್ಯಂತ ಪ್ರಭಾವಶಾಲಿಯಾಗಿ ಮಾತನಾಡ್ತಾ ಇದ್ದ, ಸಹಸ್ರಾರು ಜನರನ್ನ ಸೇರಿಸ್ತಾ ಇದ್ದ, ಜನರೆಲ್ಲ ಅವನ ಮಾತನ್ನು ಕೇಳಿ ಪ್ರಭಾವಿತರಾಗಿ ಪರಿವರ್ತಿತರೂ ಆಗ್ತಾ ಇದ್ರು, ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ರು. ಆದರೆ ಆತನ ಜೀವನ ಮಾತ್ರ ಚೊಕ್ಕಟವಾಗಿರಲಿಲ್ಲ. ಅದರ ಕುರಿತಾಗಿ ವರ್ತಮಾನಗಳು ಶ್ರೀರಾಮಕೃಷ್ಣಿಗೆ ಬಂದವು. ಯಾಕೆಂದ್ರೆ ಸಹಸ್ರಾರು ಜನರನ್ನು ಆಕರ್ಷಿಸತಕ್ಕಂತಹ ವ್ಯಕ್ತಿಯಾದ್ರಿಂದ ಅವನು ಪ್ರಖ್ಯಾತ ವ್ಯಕ್ತಿಯಾಗಿಬಿಟ್ಟ. ಪ್ರಖ್ಯಾತ ವ್ಯಕ್ತಿಯ ಹೆಸರೆಲ್ಲ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾ ಇತ್ತು. ಆ ಪ್ರಖ್ಯಾತಿಯಿಂದಾಗಿ ಅವರ ಹೆಸರು ಇವರಿಗೆ ಬಂತು. ಆದರೆ ಜೊತೆಯಲ್ಲಿ ಇದೊಂದು ಕೂಡ ಇತ್ತು ಅನ್ನೋದು ಕೂಡ ಅವರ ಕಿವಿಗೆ ತಲುಪಿತು. ಸುಮ್ಮನೆ ಇಟ್ಕೊಂಡಿದ್ರು ಮನಸ್ಸಲ್ಲಿ. ಸಂದರ್ಭ ಹೀಗೆ ಬಂತು ಏನು ಅಂತ ಹೇಳಿದ್ರೆ, ಆತ ಇಲ್ಲಿ ಒಬ್ಬ ಶ್ರೀರಾಮಕೃಷ್ಣ ಅಂತ ಇದ್ದಾರೆ, ಬಹಳ ಜನರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಸಮಾಧಿ ಸ್ಥಿತಿ ಎಲ್ಲ ಬಂದಿದೆ ಅಂತನೋ ಮಾತು ಹರಡಿ ಆ ವರ್ತಮಾನವನ್ನು ತಿಳಿದು ಅಲ್ಲಿಂಗ ಬಂದಿರ್ತಾನೆ. ಪಕ್ಕದಲ್ಲಿ ಕುಳಿತಿರುವವರು, ನೋಡಿ ಸ್ವಾಮಿ ನಾವು ಅವತ್ತು ಹೇಳಿದ್ವಲ್ಲ ಆ ವ್ಯಕ್ತಿ ಇವರೇ ಅಂತ ಹೇಳಿ ತೋರಿಸ್ಕೊಟ್ರು. ಆಗ ಶ್ರೀರಾಮಕೃಷ್ಣರು ಅವರು ಎಲ್ಲ ಮಾತನ್ನು ನೇರವಾಗಿ ಆಡ್ತಕ್ಕಂಥವ್ರು, ಮುಚ್ಚು ಮರೆ ಸ್ವಲ್ಪನೂ ಇಟ್ಟವರಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವರಿಗೆ ಹೊಗಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇರಲಿಲ್ಲ, ಮತ್ತು ಯಾರು ತಿದ್ದುಕೊಳ್ಳೋದಿದ್ರೆ ತಿದ್ದುಕೊಳ್ಳಿ ಅಂತ ಹೇಳ್ತಕ್ಕಂಥ ಈ ಒಂದು ಬುದ್ಧಿಯಿಂದ ಹೇಳ್ತಾರೆ, ನೋಡು ನಿನ್ನ ಬಗ್ಗೆ ಒಳ್ಳೆ ಹೆಸರಿದೆ, ನೀನು ಬಹಳ ಜನರ ಜೀವನವನ್ನೇ ಪರಿವರ್ತನೆ ಮಾಡಿದೆ ಅಂತ ನಿನ್ನ ಭಾಷಣದ ಮೂಲಕ, ಆದರೆ ನಿನ್ನ ಜೀವನದ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರಲ್ಲ, ಆದರೆ ನಿನ್ನ ಜೀವನದ ಬಗ್ಗೆ ಹೀಗೇನೋ ಅಂತೊಂದು ಮಾತು ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ ಆ ಮನುಷ್ಯ ಹೇಳ್ತಾನೆ, ತಕ್ಷಣ ಕೈ ಮುಕ್ಕೊಂಡು, ಏನೋ ಸ್ವಾಮಿ ಪರಕೆ ಕೆಲಸ ಮಾಡ್ತಾ ಇದ್ದೇನೆ. ಪರಕೆ ಗುಡಿಸಿದಾಗ ನೆಲ ಶುಚಿಯಾಗ್ತದೆ, ತಾನು ಅಶುಚಿಯಾಗಿಯೇ ಉಳಿತದೆ, ಮೂಲೆನಲ್ಲೇ ಇರ್ತದೆ. ಇಂಥದ್ದೊಂದು ಮಾತನ್ನ ಅವನು ಹೇಳಿದಾಗ ಶ್ರೀರಾಮಕೃಷ್ಣರು ಸುಮ್ಮನಾಗ್ಬಿಟ್ರು. ಅವನ ವಿನಯ ಕಂಡು ಕರಗೋಗ್ಬಿಟ್ಟು ಸುಮ್ಮನಾಗ್ಬಿಟ್ರು. ಆದರೆ ಇನ್ನೊಬ್ಬ ಸಾಧು ಇದ್ದ, ಆತ ಅದ್ವೈತ ಸಂಪ್ರದಾಯದವನು, ಬ್ರಹ್ಮಮಯ ಸತ್ಯ ಜಗತ್ತು ಮಿಥ್ಯಾ ಅಂತ ಹೇಳ್ತಕ್ಕಂಥವನು, ಈ ಜಗತ್ತೆಲ್ಲ ಮಾಯೆ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ಕೊಂಡು ತಿರುಗ್ತಾ ಇದ್ದವನು. ಅವನು ಒಳ ಜೀವನ ಚೆನ್ನಾಗಿರಲಿಲ್ಲ. ಈ ಜನರು ಇದ್ದಾರಲ್ಲ ಸುಮ್ಮನೆ ಇರೋದಿಲ್ಲ, ಅವರು ಎಲ್ಲವನ್ನೂ ನೋಡ್ತಾರೆ ದುರ್ಬೀನ್ ಇಟ್ಬಿಟ್ಟು. ಯಾರೇ ಆಗಲಿ ಕಳ್ಳಾಟದಿಂದ ಕೆಟ್ಟ ಕೆಲಸ ಮಾಡಬೇಕು ಅಂತ ಹೊರಟರು ಕೂಡ ಅವು ಯಾವನೋ ಒಬ್ಬ ಅಲ್ಲಿ ನೋಡ್ಬಿಟ್ಟಿರ್ತಾನಲ್ಲಿ. ಭಗವಂತ ಸಹಸ್ರ ಚಕ್ಷುವನು, ಸಹಸ್ರ ಅಕ್ಷ ಸಹಸ್ರಪಾತ್, ಭಗವಂತನ ಕಣ್ಣುಗಳು ಅವೆಲ್ಲ ಕಣ್ಣು ಹುಡುಕ್ಬಿಟ್ಟಿರ್ತವೆ. ಅದನ್ನ ಪಕ್ಕದ ಮನೆಯವರಿಗೆ ಹೇಳಿ ಆಯ್ತು, ಅವ್ರ ಪಕ್ಕದ ಮನೆಯವರಿಗೆ ಹೇಳಿ ಆಯ್ತು, ಆಮೇಲೆ ಎಲ್ರಿಗೂ ಗೊತ್ತಿರುತ್ತೆ. ಅವನ್ ಮಾತು ತಿಳ್ಕೊಂಡಿರ್ತಾನೆ, ಯಾರಿಗೂ ಗೊತ್ತೇ ಆಗಲಿಲ್ಲ ಅಂತ. ಹೀಗೆ ಈ ಸಾಧುವಿನ ಬಗ್ಗೆ ವರ್ತಮಾನ ಬಂದಿತ್ತು ಶ್ರೀರಾಮಕೃಷ್ಣ ಬೆಳಿಗ್ಗೆ. ಸಾಧು ಅವನು ಬಹಳ ಜೋರಾಗಿಯೇ ಮಾತನಾಡ್ತಾ ಇದ್ದಾನೆ, ಜಗತ್ತು ಮಿಥ್ಯ ಬ್ರಹ್ಮಮೇ ಸತ್ಯ ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ, ಜೋರಾಗಿ ಹೇಳ್ತಾ ಇದ್ದಾನೆ. ಜನ ಇದಾರಲ್ಲ, ಈ ಜಗತ್ತು ಬಹಳ ಭಜೀತಿಯಾಗಿರುತ್ತೆ ನೋಡಿ, ಯಾರಿಗೆ ತಾನೇ ಈ ಜಗತ್ ಸತ್ಯ ಅಂದ್ರೆ ಇಷ್ಟ ಆಗುತ್ತೆ ಹೇಳಿ. ಈ ಭಜೀತಿ ಜಗತ್ತು ಇದು ಮಿಥ್ಯ ಅಂತ ಹೇಳಿದ್ರೆ ಹೌದಪ್ಪ ನೀವು ಹೇಳಿದ ನಿಜ, ದೇವರೇ ಸತ್ಯ ನಿಜ, ಯಾರಲ್ಲ ಅಂತಾರ ಆ ಮಾತನ್ನ. ಸಾಧು ಇಷ್ಟು ಜೋರಾಗಿ ಹೇಳ್ತಾ ಇದ್ರೆ ಎಲ್ಲರೂ ಆಕರ್ಷಿತರಾಗಿ ಇವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ರೀತಿಯಲ್ಲಿ ಅವನು ಪ್ರಖ್ಯಾತನಾಗಿದ್ದಾನೆ. ಜೊತೆಗೆ ಇದು ಕೂಡ ಸೇರ್ಕೊಂಡಿದೆ, ವರ್ತಮಾನ ಶ್ರೀರಾಮಕೃಷ್ಣ ಬಳಿಗೆ ಬಂದಿದೆ. ಶ್ರೀರಾಮಕೃಷ್ಣ ನೇರವಾಗಿ ಕೇಳ್ತಾರೆ ಅಲ್ಲಿ ಅವನು ಕೂಡ, ಏನಪ್ಪ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತೆಲ್ಲ ಹೇಳ್ತಾ ಇರ್ತೀನಿ, ನೀನು ಈ ತರ ಸಾಧು ಜೀವನ ನಡೆಸ್ತಾ ಇದೆಯಲ್ಲ, ನಿನ್ನ ಹೆಸರು ಈ ತರ ಕಳಂಕ ಬಂದಿದೆಯಲ್ಲ, ಏನ್ ಹೇಳ್ತೀಯ ಅದ್ರ ಬಗ್ಗೆ ಅಂತ ಕೇಳಿದ್ರೆ ಆತ ಹೇಳ್ದ ಒಂದೇ ಮಾತಲ್ಲಿ, ಮಹಾಶಯರೇ ಈ ಜಗತ್ತಿನಲ್ಲಿ ಎಲ್ಲವೂ ಮಾಯೆಯಾಗಿರುವಾಗ ನಾನು ಮಾಡಿದ್ದೆ ಹಾಗೆ ನಿತ್ಯ ಆಗ್ತದೆ, ಶಾಶ್ವತವಾಗ್ತದೆ. ಈ ಶರೀರಗಳು ಅಂತ ಹೇಳ್ತಕ್ಕಂಥವು ಕೇವಲ ನೆರಳುಗಳಿನ ಭಾಗದಲ್ಲಿ ನೆರಳು ನಿಜವಾದ ವ್ಯಕ್ತಿ ಆತ್ಮ ನೆರಳು, ಒಂದು ನೆರಳು ಇನ್ನೊಂದು ನೆರಳಿನಲ್ಲಿ ಕ್ರೀಡಿಸಿತು ಅಷ್ಟೇನೆ, ಇನ್ನೇನಿದೆ ಇದರಲ್ಲಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಬೆಂಕಿ ಹಾಕ ನಿನ್ನ ವೇದಾಂತಕ್ಕೆ ಅಂತ ಓಡಿಸ್ಬಿಡ್ತಾರೆ ಅವನ್ನ, ಉಗಿತೇನೆ ಅಂತ ಆ ಶಬ್ದ ಉಪಯೋಗಿಸ್ತಾರೆ, ನಿನ್ನ ವೇದಾಂತಕ್ಕೆ ಉಗಿತೇನೆ ನಾನು ಅಂತ. ಯಾತಕ್ಕೋಸ್ಕರ ಈ ಲೆಕ್ಚರ್ ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಕೆಟ್ಟ ಹೆಸರು ತಂದಿದೆ ಅಂತಂದ್ರೆ ಜೀವನ ಚೆನ್ನಾಗಿರೋದಿಲ್ಲ. ಇದೇ ರಾಜಾಜಿನಗರದಲ್ಲಿ ಸುಮಾರು 20 ವರ್ಷಗಳ ಹಿಂದಿನ ಮಾತು. ಒಬ್ಬ ವ್ಯಕ್ತಿ ಮಹಾಪಂಡಿತ, ಸಹಸ್ರಾರು ಜನರನ್ನು ಆಕರ್ಷಿಸ್ತಾ ಇದ್ದ ಆತ. ಉಪನಿಷತ್ತು, ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತೆ, ಅಧ್ಯಾತ್ಮ ರಾಮಾಯಣ, ಯಾವುದನ್ನು ಕೇಳಿ ಅದನ್ನ ಇನ್ಯಾರು ಅಷ್ಟು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಂಬಷ್ಟೇ ಅದ್ಭುತವಾದ ರೀತಿಯಲ್ಲಿ ವಿವರಿಸ್ತಾ ಇದ್ದ. ಯುವಕ ಸುಮಾರು 30 ವರ್ಷ ಇಲ್ಲಿ ಒಂದ್ಸತಿ ಬಂದಿದ್ದ ಆಶ್ರಮಕ್ಕೂ ಕೂಡ. ಸುಮಾರು 4-6 ತಿಂಗಳು, ಸುಮಾರು 1 ವರ್ಷದವರೆಗೂ ಅವನ ಒಂದು ಕೀರ್ತಿ ಪತಾಕೆ ಬಹಳ ರಭಸವಾಗಿ ಹಾರಾಡ್ತಾ ಇತ್ತು. ಆಮೇಲೆ ಜನ ಅವನನ್ನು ಕಲ್ಲು ಕುಟ್ಟಿ ಓಡಿಸ್ಬೇಕಾಯ್ತು, ಅವನ ಕಲ್ಲಿಂದ ಬಡಿದು ಓಡಿಸ್ಬೇಕಾಯ್ತು. ಇಂತಿಂತಹ ಸಂದರ್ಭಗಳೆಲ್ಲ ಬಂದಾಗ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳುದು. ಮನೆಯಲ್ಲಿ ನೋಡಿದ್ರೆ ಹೆಂಡತಿ ಮಕ್ಕಳು ಯಾರೂ ಕೂಡ ಸುಖವಾಗಿಲ್ಲ. ಆ ಹೆಂಡತಿ ಮಕ್ಕಳೆಲ್ಲ ಇವರು ಎಷ್ಟು ತಮ್ಮ ಯಜಮಾನರು ಎಷ್ಟು ಭಾಷಣ ಬಿಗಿತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸಂತೋಷ ಪಟ್ಟಾರೆ. ಅಂತೂ ಈ ಒಂದು ದೃಷ್ಟಿಯಿಂದ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕಲ್ಕತ್ತಾದ ಜನರಿಗೆಲ್ಲ ಇದೊಂದೇ ಹುಚ್ಚು, ಕೇವಲ ಲೆಕ್ಚರ್ ಕೊಡೋದು, ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರುವುದು, ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳುವುದು ಅನ್ನೋದರ ಯೋಚನೆಯೇ ಇಲ್ಲ, ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು ಅಂತ ಹೇಳಿದ್ದಲ್ಲದೇನೆ ಈ ಜಗತ್ತು ಯಾರದೋ ಆತ ತಿಳುವಳಿಕೆ ಕೊಡ್ತಾನೆ. ಈ ಮಾತು ಬಹಳ ಅದ್ಭುತವಾದದ್ದು. ನಿಜ, ನಮ್ಮ ಸಾಮಾನ್ಯರ ದೃಷ್ಟಿಗೆ ಅನಿಸ್ತದೆ ಏನಪ್ಪ ಎಷ್ಟೊಂದು ಅವತಾರ ಪುರುಷರು ಬಂದರೂ ಕೂಡ ಈ ಜಗತ್ತು ಮುಳುಗಿಯೇ ಹೋಗ್ತಾ ಇದೆಯಲ್ಲ, ಏನು ಅತ್ಯಾಚಾರಗಳು, ಏನು ಅನಾಚಾರಗಳು, ಏನು ಹಿಂಸಾತ್ಮಕ ಕೃತ್ಯಗಳು ಅಂತನ್ನುವ ದಿಗಿಲನ್ನು ನಾವು ವ್ಯಕ್ತಪಡಿಸ್ತೇವೆ. ಇದು ಬಹಳ ಸಹಜ. ಆದರೆ ಯಾರು ದಿಗಿಲು ಪಡಬೇಕಾಗಿಲ್ಲ, ಯಾಕೆಂದ್ರೆ ಈ ಜಗತ್ತು ಯಾರದೋ ಆತ ಸಕಾಲದಲ್ಲಿ ಎಲ್ಲರಿಗೂ ತಿಳುವಳಿಕೆ ಕೊಡ್ತಾನೆ, ಪಾಪಿಗೂ ತಿಳುವಳಿಕೆ ಕೊಡ್ತಾನೆ, ಪುಣ್ಯಾತ್ಮನಿಗಂತೂ ಕೊಟ್ಟೇ ಇದ್ದಾನೆ. ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ, ಸೂರ್ಯ ಚಂದ್ರ ಮತ್ತು ಮನುಷ್ಯ ಜೀವಜಂತು ಇವುಗಳನ್ನು ನಿರ್ಮಿಸಿದಾನೋ, ಜೀವಜಂತುಗಳ ಆಹಾರಕ್ಕೆ ವ್ಯವಸ್ಥೆ, ಒಂದು ಹಲ್ಲಿಯ ಮೊಟ್ಟೆ ಒಡೆದು ಅತ್ಯಂತ ಮೃದುವಾದ ಮರಿಯೊಂದು ಹೊರಗೆ ಬರ್ತಾ ಇದ್ರೆ ಅದಕ್ಕೆ ಅದರ ಪಕ್ಕದಲ್ಲಿ ತಾಯಿ ಇರೋದಿಲ್ಲ. ಮೊಟ್ಟೆ ಇಡೋದ್ರ ಉದ್ದೇಶವೇ ಅದು, ಇಟ್ಟು ಬಿಟ್ಟು ಹೊರಟು ಹೋಗೋದು. ಅದು ಮರಿಯಾಗಿ ಹೊರಗೆ ಬಂದು ಅದಕ್ಕೆ ಅದರ ಆಹಾರವನ್ನು ಅದೇ ಸ್ವೀಕರಿಸುವವರೆಗೆ ಅದು ಬೆಳೀತದೆ ಮೊಟ್ಟೆ ಒಳಗೇನೆ. ಹೊರಗೆ ಬಂದ ಮೇಲೆ ಸ್ವತಂತ್ರವಾಗಿ ಇರಲೇಬೇಕದು. ಹಲ್ಲಿಯ ಮರಿ, ಪುಟ್ಟ ಮರಿ, ಮೃದುವಾದ ಮರಿ, ಸಣ್ಣ ಬಾಯಿ, ದೊಡ್ಡ ದೊಡ್ಡ ನೊಣಗಳಿರೋದು. ಆ ನೊಣಗಳನ್ನು ತಿಂದೇ ಹಲ್ಲಿಗಳು ಬದುಕಬೇಕಾದದ್ದು. ಆದರೆ ಈ ಮರಿ ಯಾವ ನೊಣವನ್ನು ತಿನ್ನೋದು, ಅದ್ರ ಕಾಲು ಹಿಡಿದಕ್ಕೂ ಸಾಧ್ಯವಿಲ್ಲ. ಅದ್ರ ಕೈಗೆ ದೊಡ್ಡ ಹಲ್ಲಿ ಬಂದು ಆ ನೊಣವನ್ನ ತಿಂದು ಅದನ್ನ ಮೆತ್ತಗೆ ಮಾಡಿ ಇದರ ಬಾಯಿಗೆ ತಿನ್ನಿಸ್ತದೇನು, ಅಂತ ವ್ಯವಸ್ಥೆ ಇಲ್ಲ. ಆದರೆ ಆ ಹಲ್ಲಿ ಮರಿ ಬದುಕಬೇಕಾಗಿದೆ. ಭಗವಂತ ಏನ್ ಮಾಡಿದ್ದಾನೆ, ಅದ್ರ ಬಾಯಿಗೆ ಹಿಡಿಯುವಂತಹದ್ದೇ ಕೀಟಗಳನ್ನೆಲ್ಲ ರಚನೆ ಮಾಡಿ ಅದರ ಸುತ್ತಮುತ್ತ ಓಡಾಡ್ತಲ್ ಅವುಗಳು ಕೂಡ ಇನ್ನೊಸೆಂಟ್ ಆಗಿ ಅಂದ್ರೆ ಮುಗ್ಧವಾಗಿ ಓಡಾಡ್ತಾ ಇರುತ್ತವೆ. ಇವು ಇದು ಹೋಗಿ ಬಾಯಿಗೆ ಹಾಕೊಂಡ್ಬಿಡ್ತದೆ. ಒಂದು ಇನ್ನೊಂದನ್ನು ತಿಂದು ಬದುಕುವಂತಹ ವ್ಯವಸ್ಥೆ ಈ ಜಗತ್ತಂದು. ಕಾಲಕಾಲಕ್ಕೆ ಮಾವಿನ ಹಣ್ಣು, ಕಾಲಕಾಲಕ್ಕೆ ತರಕಾರಿಗಳು, ಅಕ್ಕಿ ಜೋಳ ಗೋಧಿ ಮೊದಲಾದವುಗಳು, ಇವುಗಳನ್ನೆಲ್ಲ ಬೆಳೆಸಿ ನಮಗೆ ತಿನ್ನುವುದಕ್ಕೆ ಆಗುವಂತೆ ಮಾಡಿ ಇದನ್ನು ನಾವು ಭಾವಿಸಬೇಕಾಗ್ತದೆ ಅಂತನ್ನು ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಆಹಾರಕ್ಕೆ ವ್ಯವಸ್ಥೆ, ಬೆಳೆಗಾಗಿ ಮಳೆ, ಪಾಲನೆಗಾಗಿ ತಾಯಿ ತಂದೆ, ಮನುಷ್ಯರಿಗಾದ್ರೆ ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳು ತಮ್ಮ ಮರಿಗಳನ್ನು ಸಾಕತಕ್ಕಂಥ ಪ್ರಾಣಿಗಳಾದ್ರೆ ಅಂತಹ ತಾಯಿ ತಂದೆಗಳ ವ್ಯವಸ್ಥೆ ಇವುಗಳನ್ನೆಲ್ಲ ಮಾಡಿದಾನೋ, ಮತ್ತೆ ತಂದೆ ತಾಯಿಗಳಲ್ಲಿ ಪ್ರೀತಿ ಮಮತೆ ತುಂಬಿದಾನೋ, ಪ್ರೀತಿ ಮಮತೆ ಅಂತ ಹೇಳ್ತಕ್ಕಂಥದ್ದಿಲ್ಲದೆ ಹೋದ್ರೆ ಎಷ್ಟೋ ಕಡೆಯಲ್ಲಿ ನಡೀತಾ ಇದೆ. ಈಗ ತಂದೆ ತಾಯಿಗಳಲ್ಲಿ ಪ್ರೀತಿ ಇಲ್ಲ, ಆ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ಮಕ್ಕಳನ್ನು ಕಾಪಾಡ್ತಾ ಇತ್ತು ಅಂತ ಹೇಳಿದ್ರೆ ತಾವು ಮಜಾ ಮಾಡೋದಕ್ಕಾಗುವುದಿಲ್ಲ, ಸುಖವಾಗಿರೋದಕ್ಕಾಗುವುದಿಲ್ಲ ಅಂತ ಮಕ್ಕಳನ್ನ ಬೀದಿ ಪಾಲು ಮಾಡತಕ್ಕಂಥದ್ದು, ಅನಾಥಾಶ್ರಮಗಳು ಸೇರಿಸ್ತಕ್ಕಂಥದ್ದು, ಸಾಯಿಸ್ತಕ್ಕಂಥದ್ದು ಅಂತ ಹೇಳಬಾರ ಬಹಳ ಕ್ರೂರವಾದದ್ದು ಮಾಡ್ತಾ ಇದ್ದಾರೆ ಅಂತ ಇಂಥದ್ದು ನಡೀತಾ ಇದೆ. ಆ ಒಂದು ಪ್ರೀತಿ ವಿಶ್ವಾಸವನ್ನು ಪರಮಾತ್ಮ ಆ ಜೀವಿಗಳಲ್ಲಿ ಹಿಡಿದೇ ಹೋದ್ರೆ ಏನಾಗ್ತಾ ಇತ್ತು? ಅದಕ್ಕೋಸ್ಕರ ಆ ಪ್ರೀತಿ ವಿಶ್ವಾಸಗಳ ರೀತಿಯನ್ನು ಬೆಳೆಸುವುದಕ್ಕೋಸ್ಕರ ಅವತಾರ ಪುರುಷರ ಆಗಮನವಾಗಿದೆ. ನಾವೆಲ್ಲರೂ ಕೂಡ ಪರಸ್ಪರರನ್ನು ಪ್ರೀತಿಸಬೇಕು ಅಂತನೋ ಮಾತನ್ನ ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗುತ್ತದೆ. ಆ ವಿಷಯ ಪ್ರತ್ಯೇಕ. ಅಂತೂ ಪ್ರೀತಿ ಮಮತೆಗಳ ವ್ಯವಸ್ಥೆಯನ್ನು ಪರಮಾತ್ಮ ಇಟ್ಟಿದಾನೋ, ಯಾವ ಪರಮಾತ್ಮ ಇಟ್ಟಿದಾನೋ, ಇಷ್ಟೊಂದು ಅವನು ಮಾಡಿದಾನೋ, ಅವನು ಈ ವಿಗ್ರಹಗಳಲ್ಲಿ ಕೂಡ ಅದೇ ಚೈತನ್ಯ ಸ್ವರೂಪನಾದ ಪರಮಾತ್ಮ ಇದ್ದಾನೆ ಅನ್ನುವ ಭಾವನೆಯನ್ನು ಕೊಡಲಾರನೆ ನಿಜ ಅದು. ಮೊನ್ನೆ ಶಿವರಾತ್ರಿ ದಿವಸ ಎಲ್ಲ ಶಿವ ದೇವಾಲಯಗಳು ಕೂಡ, ಗಣಪತಿ ಹಬ್ಬ ದಿವಸ ಎಲ್ಲ ಗಣಪತಿ ದೇವಸ್ಥಾನಗಳಲ್ಲೂ ಕೂಡ ಆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಈ ಜನಗಳೆಲ್ಲ ಒಂದೇ ಸಮನ ಹೋಗ್ತಾ ಇದ್ದಾರೆ. ಇವರೆಲ್ಲ ಅಜ್ಞಾನಿಗಳು, ಮೂರ್ಖರು, ಮತಾಂಧರು ಅಥವಾ ಮೂಢನಂಬಿಕೆ ಇವರದ್ದು ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಭಗವಂತ ಒಳಗಡೆಯಿಂದ ಸ್ಫುರಣಿಯನ್ನು ಕೊಡದೇ ಇದ್ರೆ ಆ ಬೆಟ್ಟ ಹತ್ಕೊಂಡು ಆ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯವೇ? ಇದನ್ನೆಲ್ಲ ನಾವು ಭಾವಿಸಿದಾಗ ನಾನು ಮೊನ್ನೆ ತಾನೇ ಅದನ್ನು ವಿಶೇಷವಾಗಿ ಭಾವಿಸ್ತಾ ಇದ್ದೆ. ಆಯಾಯ ಸ್ಥಳಗಳಲ್ಲಿ ಮಹತ್ತು ಪರಮಾತ್ಮನ ಒಂದು ಮಹತ್ವಿಕತೆ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಜನರು ಆ ಪಾಟಿ ಆಕರ್ಷಿತರಾಗುವುದಕ್ಕೆ ಹೇಗೆ ಸಾಧ್ಯ? ಇಂತಹದನ್ನೆಲ್ಲ ಪರಮಾತ್ಮ ಮಾಡಲಾರನೆ ಅಂತನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದಾನೆ, ಅದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಭಾರತ ಅಂತ ಹೇಳ್ತಕ್ಕಂಥದ್ದು ಪಾರತಂತ್ರ್ಯದಿಂದಾಗಿ ಸಂಪೂರ್ಣ ಮಲಗಿ ಹೋಗಿತ್ತೋ, ಇಂದು ಜನಸಂಖ್ಯೆ ಎಷ್ಟು ಮಟ್ಟಿಗೆ ಏರಿದೆ ನೋಡಿ. ಆಗ ಜನಸಂಖ್ಯೆ ಕೂಡ ಅಷ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ಇಷ್ಟೊಂದು ಆಸಕ್ತಿ ಇರತಕ್ಕಂಥ ಜನರು ಇದ್ದಾರೆ ಅಂತ ಹೇಳೋದನ್ನ ನೀವೇ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ. ಶ್ರೀರಾಮಕೃಷ್ಣ ವಚನವೇದ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಅಪ್ರಸಿದ್ಧವಾದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಹೇಳ್ಬೋದು. ಎಷ್ಟು ಜನರಿಗೆ ಅದ್ರ ವಿಚಾರ ಗೊತ್ತಿಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಸುಮಾರು 1968 ಸಮಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಪ್ರಬುದ್ಧಾನಂದರು ಅಂತ ಇಲ್ಲಿದ್ದರು. ಅವರು ಒಮ್ಮೆ ನಿರ್ಧಾರ ಮಾಡಿದ್ರು, ನಮ್ಮ ಭಕ್ತಾದಿಗಳು ಎಷ್ಟು ಜನ ವಚನವೇದವನ್ನು ಕೊಂಡುಕೊಂಡು ಓದಿದ್ದಾರೆ ಅಂತ. ಖಾನೇಶ ಮಾರಿ ತೆಗೆದದ್ದಾಯ್ತು. ನೋಡಿದ್ರೆ ಅವರಿಗೂ ಆಶ್ಚರ್ಯ, ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದಂತ ನಮಗೂ ಆಶ್ಚರ್ಯವಾಯ್ತು. ನಮ್ಮ ಭಕ್ತರು 10 ವರ್ಷಗಳಿಂದ ಬಂದಂತ ಭಕ್ತರು, 20 ವರ್ಷಗಳಿಂದ ಬಂದಂತ ಭಕ್ತರು ತಮ್ಮ ಮನೆಯಲ್ಲಿ ಈ ವಚನವೇದವನ್ನು ಇಟ್ಕೊಂಡಿರಲಿಲ್ಲ ಅವರು ಅಂತ ಅನ್ನೋದೆಲ್ಲ ಗೊತ್ತಾದ ಮೇಲೆ ನೀವು ಪ್ರತಿಯೊಬ್ಬರು ಕೊಂಡ್ಕೊಳ್ಳೇಬೇಕು, ಮನೆಯಲ್ಲಿ ಇಟ್ಕೊಳ್ಳೇಬೇಕು, ದಿವಸಕ್ಕೆ ಒಂದು 2 ಪುಟನಾದ್ರೂ ಓದಬೇಕು ಅಂತ ಈ ರೀತಿಯಲ್ಲಿ ಹೇಳಿದ್ದಾಯ್ತು. 50-60-70 ವರ್ಷಗಳವರೆಗೆ ನಡೆದುಕೊಂಡು ಬಂದಂತಹ ಈ ಆಶ್ರಮಕ್ಕೆ ಬರ್ತಕ್ಕಂತಹ ಭಕ್ತರು ಇಲ್ಲಿರ್ತಕ್ಕಂತಹ ವಿಚಾರ ಇದು. ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಜಾಸ್ತಿ ಪ್ರಚಾರವಾಗಿರಲಿಲ್ಲ ಅಂತ. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ಸಾವಿರಾರು ಜನ ಇವತ್ತು ಬಂದು ಇದರಲ್ಲಿ ಇದನ್ನು ಕೇಳಬೇಕು, ಕೇಳಿ ಆನಂದಿಸಬೇಕು ಅಂತನೋ ಭಾವನೆಯನ್ನು ತಂದುಕೊಂಡಿದ್ದೀರಲ್ಲ, ಇದು ಕೇವಲ ನೀವೇ ತಂದುಕೊಂಡದ್ದಲ್ಲ, ಶ್ರೀರಾಮಕೃಷ್ಣರು ವಿಶೇಷವಾದಂತಹ ಪ್ರಚೋದನೆಯನ್ನು ನಿಮ್ಮ ಒಳಗಡೆ ಮಾಡಿದ್ದಾರೆ. ಅದೇ ಭಗವಂತನೇ ನಿಮ್ಮ ನಿಮ್ಮ ಇಷ್ಟ ದೇವತೆ. ಯಾರ್ಯಾರು ಶ್ರೀರಾಮಕೃಷ್ಣನೇ ತಮ್ಮ ಇಷ್ಟ ದೇವತೆಯನ್ನಾಗಿ ಮಾಡಿಕೊಂಡಿಲ್ವೋ? ರಾಮನೋ, ಕೃಷ್ಣನೋ, ಕಾಳಿಯೋ, ಸುಬ್ರಹ್ಮಣ್ಯನೋ, ಗಣಪತಿಯೋ, ಅವರು ನಿಮ್ಮ ಇಷ್ಟ ದೇವತೆ ಆಗಿರಬಹುದು. ಆದರೂ ಕೂಡ ಅದೇ ಶ್ರೀರಾಮಕೃಷ್ಣ ಇನ್ನೊಂದು ರೂಪ ಅವರೆಲ್ಲ, ಅವರೊಳಗಡೆ ಎಲ್ಲ ತಿಳುವಳಿಕೆ ಇದೆ. ಅವ್ರು ಹೇಳ್ತಾರೆ ನಮ್ಮ ಮಾತನ್ನು ಕೇಳ್ಕೊಂಡು ಬನ್ನಿ ಅಲ್ಲಿ ಅಂತ. ನೀವು ನಿಮಗೆ ಗೊತ್ತಿಲ್ಲದಂತೆ, ನಿಮಗೆ ಸಾಧ್ಯವಿಲ್ಲದಂತೆ, ನಿಮಗೆ ಅರ್ಥವಾಗದಂತೆ ಓಡ್ ಬಂದು ಕುಳಿತಿರ್ತೀರಿ. ಆ ರೀತಿಯಲ್ಲಿ ಮಾಡಿದಂಥವನು ಯಾರು? ಪರಮಾತ್ಮ. ಅವನ ಚೈತನ್ಯ, ಚೈತನ್ಯ ಸ್ವರೂಪಿಯಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸ್ಫೂರ್ತಿಯನ್ನು ಕೊಟ್ಟು ಏನೇನು ಬೇಕೋ ಅದನ್ನೆಲ್ಲ ಮಾಡುತ್ತಾ ಇರ್ತಾನೆ. ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಷ್ಟೋ ಜನ, ಅದು ಭಗವಂತನೇ ಸ್ಫೂರ್ತಿ ಕೊಟ್ಟನೆ. ಇನ್ನು ಏನೇನೋ ಅನಾಚಾರಗಳು ನಡೀತದಲ್ಲೆಲ್ಲ ಭಗವಂತನೇ ಸ್ಫೂರ್ತಿ ಕೊಟ್ಟನೆ. ಭಗವಂತನ ಸ್ಫೂರ್ತಿ ಶಕ್ತಿಯ ವಿಕಾರ ವಿಕೃತ ರೂಪ ಅವೆಲ್ಲ. ಅಂತೂ ಭಗವಂತನ ಶಕ್ತಿಯೇ ಹಿನ್ನೆಲೆಯಲ್ಲಿ ಇದೆ ಅಂತ ಹೇಳುವ ಮಾತಲ್ಲಿ ಸಂಶಯವೇ ಇಲ್ಲ. ಅವನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಭಗವಂತನ ಕೇಳ್ಕೊಳ್ತಾನೆ ಅಂತ ಅರ್ಥ. ಆಗ ಭಗವಂತ ಏನ್ ಮಾಡ್ತಾನೆ, ಏನಪ್ಪ ಮಾಡೋದು, ಅದನ್ನಾದರೂ ಮಾಡಿ ನೋಡು. ತುಂಬಾ ಹಠ ಹಿಡಿದ ಮಕ್ಕಳಿಗೆ ಬೇಡದ ವಸ್ತುವ ಮೇಲೆ, ಬೇಡದ ವಸ್ತುವೇ ಬೇಕು ಅಂತ ಹಠ ಹಿಡಿದ ಮಕ್ಕಳಿಗೆ ಕೊನೆಗೆ ನೀವು ಮಾಡಿ ನೋಡಿ ಅದನ್ನು ಅನುಭವಿಸ್. ಆಮೇಲೆ ಅವನು ನೊಂದುಕೊಂಡು ಹತ್ತು ಕರೆದು ಅಪ್ಪ ಅದನ್ನ ಬಿಡಿಸು ಅಂತ ಹೇಳಿ ಬೇಡಿಕೊಂಡು ಅಪ್ಪನಿಂದ ಪರಿಹಾರವನ್ನು ಪಡೆದ ಹಾಗೆ ಮುಂದೆ ಈ ಆತ್ಮಹತ್ಯೆ ಮಾಡಿಕೊಂಡಿವರೇ ಆಗಲಿ, ಪ್ರೇತಾದಿಗಳಾಗಿ ಪರಿವರ್ತಿತರಾದವರೇ ಆಗಲಿ, ಎಲ್ಲರೂ ಕೂಡ ಶ್ರೀ ಪರಮಾತ್ಮನಿಂದಲೇನೇನೆ ಅನುಗ್ರಹವನ್ನು ಪಡೆದು ಯಾವುದೋ ಒಂದು ರೂಪದಲ್ಲಿ ಅವರೆಲ್ಲರ ಉದ್ಧಾರ ಆಗ್ತಾ ಇರ್ತದೆ. ಅವರಿಗೆ ಬೇರೆ ಹೊಸ ಜನ್ಮವನ್ನು ಕೊಟ್ಟು ಒಂದು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಬರ್ತಾನೆ, ಅದನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ರೆ ಪ್ರತಿಯೊಂದು ಪ್ರಚೋದನೆಯೂ ಕೂಡ ಆತ್ಮಶಕ್ತಿಯಿಂದಲೇ ಬರುತ್ತದೆ ಅಂತ ಹೇಳಿದಾಗ, ಅತ್ಯಾಚಾರ ಅನಾಚಾರ ಕೊಲೆಗಡುಕುತನ ಇತ್ಯಾದಿಗಳು ಕೂಡ ಪರಮಾತ್ಮದಲ್ಲಿ ಕೇಳಿದ್ರೆ ಹೌದದು ಮಹಾರುದ್ರ ಅಂತ ಹೇಳ್ತಕ್ಕಂಥದ್ದೊಂದಿದೆ. ಅದರೊಳಗೆ ಸ್ತೇನನೂ ನೀನೆ, ಕಳ್ಳನೂ ನೀನೆ, ನಾಯಿಯೂ ನೀನೆ, ನಾಯಿ ತಿನ್ನುವವನು ನೀನೆ ಅಂತ ಈ ರೀತಿಯಲ್ಲಿ ನಮಸ್ಕಾರ ಮಾಡ್ತಾ ಕೂತಿರ್ತಾನವನು. ಆ ರೀತಿಯಲ್ಲಿ ವಿಶ್ವರೂಪ ದರ್ಶನ ಆಗ್ತಾ ಇರ್ತದೆ ಅವನಿಗೆ. ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಗ್ತದೆ ಪ್ರತಿಯೊಂದು ಪರಮಾತ್ಮೆ ಆಗಿದ್ದಾನೆ ಅಂತ ಹೇಳಿದ ಮೇಲೆ ನಾಯಿ ಪರಮಾತ್ಮ ಅಲ್ವೇ? ಪ್ರತಿಯೊಂದು ಶುನಿಚ ಇವ ಶ್ವಪಾಕೇಚ ಪಂಡಿತ ಸಮದರ್ಶನ, ಆಗ ಅವನಿಗ ಅನುಭವಕ್ಕೆ ಬರ್ತದದು, ಅದನ್ನೇ ಪ್ರತ್ಯಕ್ಷವಾಗಿ ನೋಡ್ತಾನವನು. ಮೇಲ್ಗಡೆ ಹೊದಿಕೆ ಮಾತ್ರ ಬೇರೆ ಅಷ್ಟೇನೆ, ಸ್ತ್ರೀಯರೆಲ್ಲ ಹೇಳ್ಕೊಡ್ತಿದ್ದಾರೆ, ಪುರುಷರೆಲ್ಲ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಲೋಕದ ದೃಷ್ಟಿಯಿಂದ ನಾವು ಹೇಳ್ತೇವೆ ಅದನ್ನ. ಆದ್ರೆ ಸ್ತ್ರೀಯ ಒಳಗೆ ಆ ಚಲನವಲನ ಮಾಡತಕ್ಕಂಥದ್ದೆಲ್ಲ ಆ ಚೈತನ್ಯ, ಪುರುಷರಲ್ಲಿ ಆ ಪುರುಷ ವಿಧವಾದಂತಹ ವರ್ತನೆಗೆ ಕಾರಣ ಅದೇ ಚೈತನ್ಯ. ಈ ಶರೀರಗಳನ್ನ ಈ ಕಡೆ, ಈ ಶರೀರಗಳನ್ನ ಈ ಕಡೆ ವರ್ಜ್ಯ ಮಾಡಿಬಿಡ್ತು ಅಂತ ಹೇಳಿದ್ರೆ ಚೈತನ್ಯ, ಚೈತನ್ಯ ಮಾತ್ರವೇ ಎಲ್ಲ ಕಡಲು ಉಳಿದಿರುತ್ತದೆ. ಇದನ್ನು ನಾವು ಮನನ ಮಾಡಿ ಆಸ್ವಾದನೆಗೆ ತಂದುಕೊಳ್ಬೇಕಾಗ್ತದೆ. ಅಂತೂ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಪರಮಾತ್ಮೆ ಚೈತನ್ಯ ಸ್ವರೂಪನಾಗಿ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡ್ತಾನೆ ಅಂತನ್ನೋ ಮಾತನ್ನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಹೇಳ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ಮಾತುಗಳೆಲ್ಲ ಬರ್ತವೆ, ಅದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಬೇಕಾಗ್ತದೆ. ಈಗ ನಾವು ಇದಿಷ್ಟನ್ನ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಒಂದು ಮಣ್ಣಿನ ಪ್ರತಿಮೆಯನ್ನ ಪೂಜಿಸುವುದು ಸರಿಯಲ್ಲ ಅಂತಲೇ ಇಟ್ಟುಕೊಂಡ್ರು, ಅದರ ಮೂಲಕ ತನ್ನ ಪೂಜೆಯೇ ನಡೆಯುತ್ತದೆ ಎಂಬುದನ್ನು ಆತ ಅರಿಯನೇ? ಇದೆಷ್ಟು ಸ್ವಾರಸ್ಯವಾಗಿದೆ ನೋಡಿ. ಒಂದು ಮಣ್ಣಿನ ವಿಗ್ರಹವನ್ನು ನಾವು ಮಾಡಿಕೊಂಡು, ಹೇ ಭಗವಂತ ನಿನ್ನನ್ನೇ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೂವನ್ನು ಅರ್ಪಣೆ ಮಾಡಿ, ನೈವೇದ್ಯವನ್ನು ಅರ್ಪಣೆ ಮಾಡಿ, ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ ಕೂಡ್ಕೊಂಡಿತ್ತು ಅಂತ ಹೇಳಿದ್ರೆ, ಚೈತನ್ಯ ಸ್ವರೂಪಿಯಾದ ಪರಮಾತ್ಮ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ಅಂತ ಹೇಳ್ತಕ್ಕಂತ ಆ ಒಂದು ಉಪನಿಷತ್ ಮಂತ್ರ ಏನಿದೆಯೋ ಅದಕ್ಕನುಸಾರವಾಗಿ ಆ ಚೈತನ್ಯ ಸ್ವರೂಪಿಯಾದ ಪರಮಾತ್ಮ ಎಲ್ಲೆಲ್ಲಿಯೂ ಇದ್ದಾನೋ, ಎಲ್ಲೆಲ್ಲಿಯೂ ಇರತಕ್ಕಂತಹ ಚೈತನ್ಯನಾಥ ಸ್ವರೂಪಿಯಾದ ಪರಮಾತ್ಮ ಆ ಒಂದು ಕ್ಷಣದಲ್ಲಿ ಆ ಒಂದು ವಿಗ್ರಹದಲ್ಲಿ ಇರಲಾರನೆ, ಇದ್ದು ತನಗೆ ಆ ಪೂಜೆ ಸಲ್ತಾ ಇದೆ ಅಂತ ಹೇಳ್ತಕ್ಕಂತಹ ಮಾತನ್ನು ಅರಿಯಲಾರನೆ ಅಂತನೋ ಮಾತನ್ನು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮನನ ಯೋಗ್ಯವಾದಂತಹ ಮಾತಿದ್ದು ರಾಮಾನುಜಾಚಾರ್ಯರು ಭಗವಂತನ ಭಕ್ತ ಅಂತ ಅನ್ನೋದನ್ನ ಮನಗಂಡಂತಹ ಜನ ಎಷ್ಟೋ ಜನ ನಿಂದೆ ಮಾಡಿದಂತಹದ್ದುಂಟು. ಸಾಧು ಸಂತರನ್ನ ಆಯಾಯ ಕಾಲಕ್ಕೆ ನಿಂದೆ ಮಾಡತಕ್ಕಂಥವರು ಇರ್ತಾರೆ, ಇದೇನು ಹೊಸ್ತಲ್ಲ. ರಾಮಾನುಜಾಚಾರ್ಯರು ಒಮ್ಮೆ ಸ್ನಾನ ಮುಗಿಸಿಕೊಂಡು ರಸ್ತೆ ದಾರಿಯಾಗಿ ಬರ್ತಾ ಇರುವಾಗ ಎದುರುಗಡೆ ಒಂದು ಚಿತ್ರವನ್ನ ಪೋರಿ ಹುಡುಗರು ಕೆಲವರು, ಚೇಷ್ಟೆ ಹುಡುಗರು, ಬೀದಿ ಹುಡುಗರು ಕೆಲವರು ಬರೆದ್ಬಿಟ್ಟಿದೆ, ಏ ಆಚಾರಿ ನಿನ್ನ ದೇವರಿದು ನಮಸ್ಕಾರ ಮಾಡು, ಪರೀಕ್ಷೆ ಮಾಡೋಕ್ಕೋಸ್ಕರ ಅದು ಹುಡುಗರು ಕೈಕೊಂಡಂತಹ ಒಂದು ಕೆಲಸ, ಏ ಆಚಾರಿ ಇದೇ ನಿನ್ನ ದೇವರು ನಮಸ್ಕಾರ ಮಾಡು. ಆಗ ಶ್ರೀ ರಾಮಾನುಜರು ತಮ್ಮ ಕಮಂಡಲನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿ ದೇವರು ನಮಸ್ಕಾರ ಮಾಡ್ತಾರೆ, ಹುಡುಗರು ಸ್ತಬ್ಧರಾಗ್ತಾರೆ. ನಿಜ, ಯಾವುದೇ ಬಗೆಯಿಂದಲೂ ಕೂಡ ಪರಮಾತ್ಮ ನಮ್ಮ ಮೂಲಕ ಆವಿರ್ಭಾವಗೊಳ್ಳಬಹುದು, ಎಲ್ಲೆಲ್ಲೂ ಕೂಡ ಆವಿರ್ಭಾವಗೊಳ್ಳಬಹುದು. ಆ ಹಿರಣ್ಯಕಶಿಪ ಕಾಲಿನಿಂದ ಆ ವಜ್ರಕಂಬವನ್ನು ಒದಿದಾಗ, ಆ ವಜ್ರಕಂಬದ ಒಳಗಡೆಯಿಂದ ಪರಮಾತ್ಮ ಬರೋದಕ್ಕೆ ಸಾಧ್ಯ ಇರುವಾಗ ನಾವು ಭಕ್ತಿಯನ್ನು ಕರೆದ್ರೆ ಅಲ್ಲಿ ಬರೋದಿಲ್ವೇನೋ? ಆದ್ರಿಂದ ಶ್ರದ್ಧೆ ಇಡಿ, ಶ್ರದ್ಧೆ ಇಡಿ ಅಂತ ಹೇಳುವ ಮಾತನ್ನ ಶ್ರೀರಾಮಕೃಷ್ಣ ಮಾತನ್ನು ಸ್ವೀಕಾರ ಮಾಡಿ ಶ್ರದ್ಧೆಯಿಂದ ನಾವು ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸೋಣ ಅಂತನ್ನುವ ಮಾತನ್ನ ಇಲ್ಲಿವರೆಗೆ ಹೇಳಿ ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.